ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 6:41. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕೃಷಿರಂಗ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮಳೆಗಾಲದ ಕಾಯಿಲೆಗಳ ಕುರಿತು ಮಂಗಳೂರಿನ ಕೋಟೆಕಲ್ ಆರ್ಯ ವೈದ್ಯಶಾಲೆಯ ಡಾ ಶಂಕರನ್ ನಂಬೂದರಿ ಅವರೊಂದಿಗಿನ ಸಂದರ್ಶನ, ಬಳಿಕ ಮಾರುಕಟ್ಟೆ ಧಾರಣೆ, ನಂತರ ಭಕ್ತಿಗೀತೆ ಕೇಳಲಿದ್ದೀರಿ. ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೇಳುತ್ತಾರೆ, ನನಗೆ ಮಹಿಳೆಯರ ಸಂಘಟನೆಯಲ್ಲಿ ಅತಿ ಹೆಚ್ಚಿನ ನಂಬಿಕೆ ಇದೆ. ಅವರು ಮನದಟ್ಟು ಮಾಡಿಕೊಂಡರೆ ಸಮಾಜದ ಸ್ಥಿತಿಯನ್ನು ಉತ್ತಮಪಡಿಸುವುದಕ್ಕೆ ಏನೆಲ್ಲಾ ಮಾಡಬಲ್ಲರು ಎಂಬುದು ನನಗೆ ಗೊತ್ತು. ಕೆಡುಕುಗಳನ್ನು ಅಳಿಸಿ ಹಾಕುವುದರಲ್ಲಿ ಅವರು ಅತಿಶಯವಾದ ಸೇವೆಯನ್ನು ಮಾಡಿದ್ದಾರೆ. ಪ್ರಕಟಣೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಇದೀಗ ಮಳೆಗಾಲದ ಕಾಯಿಲೆಗಳ ಕುರಿತು ಮಂಗಳೂರಿನ ಕೋಟೆಕಲ್ ಆರ್ಯ ವೈದ್ಯಶಾಲೆಯ ಡಾಕ್ಟರ್ ಶಂಕರನ್ ನಂಬೂದರಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ಡಾಕ್ಟರ್ ಶಂಕರನ್ ನಂಬೂದಿರಿ ಅವರೇ. ನಮಸ್ಕಾರ. ಡಾಕ್ಟರ್ ಶಂಕರನ್ ನಂಬೂದಿರಿ ಅವರು ನಮ್ಮ ಮಂಗಳೂರಿನ ಕೋಟೆಕಲ್ ಆರ್ಯ ವೈದ್ಯಶಾಲಾದಲ್ಲಿ ವೈದ್ಯರಾಗಿ ಇದ್ದಾರೆ, ಅದನ್ನು ನಡೆಸ್ತಾ ಇದ್ದಾರೆ ಕೂಡ. ಇವತ್ತು ನಾವು ಅವರ ಹತ್ರ ಮಾತಾಡುವಂಥದ್ದು ಈ ಮಳೆಗಾಲಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಮತ್ತು ಅದಕ್ಕೆ ಆಯುರ್ವೇದದಲ್ಲಿ ಏನೆಲ್ಲ ಪರಿಹಾರಗಳಿದ್ದಾವೆ. ಡಾಕ್ಟರ್, ಈಗ ಮಳೆಗಾಲ ಅಂತ ಹೇಳುವಾಗ ಪ್ರತಿ ವರ್ಷ ಕೂಡ ಒಂದು ಋತುಗಳು ಬದಲಾಗುವಾಗ ಬೇರೆ ಬೇರೆ ಕಾಯಿಲೆಗಳು ಬರುವಂಥದ್ದು ಸಹಜ. ಇಂಥ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಮುಖ್ಯವಾಗಿ ಬರುವಂತಹ ಪ್ರೈಮರಿ ಕಾಯಿಲೆಗಳು ಯಾವುದೆಲ್ಲ? ಈ ಮಳೆಗಾಲದಲ್ಲಿ ಮುಖ್ಯವಾಗಿ ಬರುವುದು ಕಲುಷಿತ ನೀರಿನಿಂದ ಬರುವ ವ್ಯಾಧಿಗಳು, ಮತ್ತೆ ಈ ಸೀಸನಲ್ಲಿ ಸೊಳ್ಳೆ ಸ್ಪ್ರೆಡ್ ಮಾಡುವ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ತರ ವ್ಯಾಧಿಗಳು ತುಂಬಾ ಜಾಸ್ತಿ ಇದೆ. ಈಗ ಆಯುರ್ವೇದದಲ್ಲಿ ಇದು ಈ ಋತು ಒಂದೊಂದು ಋತುವಲ್ಲಿ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು, ಮುಖ್ಯವಾಗಿ ಈಗ ನೋಡಿ ಇದು ಫುಡ್ಡಿನ ಮೇಲೆ ಡಿಪೆಂಡ್ ಆಗಿ ಹೋಗಿದೆ. ಎಲ್ಲರೂ ಏನೇನೆಲ್ಲೋ ತಿಂದೋದು, ಹೆಲ್ತಿ ಫುಡ್ ಅಲ್ಲ, ಬಾಡಿ ಫಿಟ್ನೆಸ್ಸು ತುಂಬಾ ಕಮ್ಮಿ, ಇದರಿಂದ ಎಲ್ಲ ಒಂದೊಂದು ಹೊಸ ಹೊಸ ಕಾಯಿಲೆಗಳು ಸಹ ಬರ್ತಾ ಇದೆ ನೋಡಿ. 2 ಇಯರ್ಸ್ ಮೊದಲು ಈ ಕೋವಿಡ್ ತುಂಬಾ ಕಷ್ಟ ಕೊಟ್ಟಿದೆ. ಇದಕ್ಕೆಲ್ಲ ನಾವು ನೋಡುವಾಗ ಮುಖ್ಯವಾಗಿ ನಮ್ದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬೇಕು. ಹಲವಾರು ಈ ರೋಗಗಳಿಗೆ ಪರ್ಟಿಕ್ಯುಲರ್ ಮೆಡಿಸಿನ್ ಕೂಡ ಇಲ್ಲ. ಅದಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬೇಕು. ಅದಕ್ಕೆ ಪೂರ್ತಿಯಾಗಿ ಏನೇನು ಮಾಡಬೇಕು, ಏನೇನು ತಿನ್ನಬಾರ್ದು, ಏನೇನು ತಿನ್ನಬೇಕು ಅಂತ ವ್ಯವಸ್ಥೆಗಳು ಆಯುರ್ವೇದದಲ್ಲಿ ಕೊಟ್ಟಿದೆ. ಅದು ಮುಖ್ಯವಾಗಿ ಇರೋದು ಹೆಲ್ತಿ ಫುಡ್ಡು ಆ್ಯಂಡ್ ಬಾಡಿ ಫಿಟ್ನೆಸ್ಸು, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬೇಕು. ಈಗ ಮುಖ್ಯವಾಗಿ ನೀವು ಹೇಳಿದರೆ ಬೇರೆ ಬೇರೆ ಋತುಗಳಲ್ಲಿ ಆಹಾರದ ಬಗ್ಗೆ ಆಯುರ್ವೇದ ಹೇಳಿದೆ ಅಂತ. ಹೌದು ಹೌದು. ಈಗ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಮತ್ತು ಬೇಸಿಗೆಗಾಲದಲ್ಲಿ ಯಾವ್ಯಾವ ಥರದ ಆಹಾರ ಮುಖ್ಯವಾಗಿ ತಗೊಳ್ಬೇಕು? ಅದೇ, ನಾವು ಈ ವರ್ಷಕಾಲಕ್ಕೆ ಬರುವುದು ಡೈರೆಕ್ಟ್ ಈ ಸಮ್ಮರಿಂದ ಬರುವುದು, ಅದು ತುಂಬ ಬಿಸಿಲು, ಅದರಿಂದ ಉಷ್ಣಕಾಲದಿಂದ ಈ ವರ್ಷಕಾಲಕ್ಕೆ ಬರುವಾಗ ಚಳಿ ಮಳೆ ಇದರಿಂದ ಬರುವುದು ಮೇಯ್ನಾಗಿ ನೋಡಿ. ಇವಾಗ ಈ ಡೆಂಗ್ಯೂ ಫೀವರು, ಮಲೇರಿಯಾ, ಟೈಫಾಯ್ಡು, ಮತ್ತು ಇದು ಲೆಪ್ಟೋಸ್ಪೈರೋಸಿಸ್, ಈ ಥರ ಎಲ್ಲ ಕಾಯಿಲೆಗಳಿದೆ. ಅದರಲ್ಲಿ ಮುಖ್ಯವಾಗಿ ಡೆಂಗ್ಯೂ ಫೀವರು ತುಂಬ ಸ್ಪ್ರೆಡ್ಡಿಂಗ್ ನೇಚರ್, ಒಬ್ಬರಿಂದ ಮತ್ತೊಬ್ಬರಿಗೆ ಅದು ಬೇಗ ಹರಡುತ್ತದೆ. ಅದು ಮೇಯ್ನಾಗಿ ಅದನ್ನು ಸಿಂಪ್ಟಮ್ಸ್ ನೋಡಿದರೆ ಈ ಜಾಯಿಂಟ್ ಪೇಯ್ನು, ಹೈ ಫೀವರು, ಯೂಶಲಿ ಒಂದು 48 ಅವರ್ಸ್ ಅಲ್ಲಿ ನಾರ್ಮಲ್ ಈ ಫ್ಲೂ ಅಥವಾ ವೈರಲ್ ಫೀವರ್ಗಳು ಕಮ್ಮಿ ಆಗುತ್ತೆ. ಅದು ಆಗೋದಿಲ್ಲ ನಾವು ಒಂದು ಮೆಡಿಕಲ್ ತಜ್ಞರದ ಒಪಿನಿಯನ್ ತಗೊಳ್ಬೇಕು, ಕೆಲವು ಬ್ಲಡ್ ಟೆಸ್ಟ್ಗಳಲ್ಲಿ ಮಾಡಬೇಕಾಗುತ್ತೆ. ಡೆಂಗ್ಯೂ ಫೀವರಲ್ಲಿ ಮುಖ್ಯವಾಗಿ ಏನಂತಂದರೆ ಅದು ನಮ್ಮ ಪ್ಲೇಟ್ಲೆಟ್ ಇದೆಯಲ್ಲ, ಬ್ಲಡ್ಲಲ್ಲಿ ಪ್ಲೇಟ್ಲೆಟ್ ಅಂತ ಒಂದಿದೆ, ಅದು ಮೇಯ್ನಾಗಿ ಇದು ಇದೆಲ್ಲ ಬರುವಾಗ ಬ್ಲಡ್ ತಡ್ಕೊಳ್ಳಿಕ್ಕೆ ಅದು ಪ್ಲೇಟ್ಲೆಟ್ ಬೇಕು. ಪ್ಲೇಟ್ಲೆಟ್ ಕಮ್ಮಿ ಆಗುವಾಗ ಬ್ಲೀಡಿಂಗ್, ಇಂಟರ್ನಲ್ ಬ್ಲೀಡಿಂಗ್, ಮೂಗಿಂದ ಬ್ಲೀಡಿಂಗ್ ಬರುವುದು, ಜಿ ಐ ಟ್ರ್ಯಾಕ್ಟ್ ಒಳಗಡೆ ಹೊಟ್ಟೆ ಒಳಗಡೆ ಬ್ಲೀಡಿಂಗ್ ಬರುವುದು, ಮೋಷನ್ ಜೊತೆ ಬ್ಲಡ್ ಹೋಗುವುದು, ಈ ಥರ ಎಲ್ಲ ಕಾಯಿಲೆಗಳು ಬರುತ್ತೆ. ಇದಕ್ಕೆಲ್ಲ ನೋಡಿ ಈ ಥರ ಹಲವಾರು ಕಾಯಿಲೆಗಳು ಬರುವಾಗ ನಮಗೂ ಜೊತೆಯಲ್ಲಿ ಲೈಫ್ ಸ್ಟೈಲ್ ಡಿಸೀಸಸ್ಸು ಯೂಶಲಿ ಎಲ್ಲರಿಗೂ ತುಂಬ ಜಾಸ್ತಿ. ಈಗ ಅದು ಫಿಟ್ನೆಸ್ ಕಮ್ಮಿ ಇರೋದ್ರಿಂದ ಹೈ ಕೊಲೆಸ್ಟ್ರಾಲ್, ಹೈ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಅದನ್ನ ಜೊತೆ ಹಾರ್ಟ್ ಡಿಸೀಸ್. ಯಾವ ಥರದ್ದು ಲೈಫ್ ಸ್ಟೈಲ್ ಡಿಸೀಸ್ ಅಂದರೆ ಮೇಯ್ನ್ ಆಗಿ ಬಿ ಪಿ, ಹೈ ಬಿ ಪಿ, ಹೈ ಶುಗರ್, ಹೈ ಕೊಲೆಸ್ಟ್ರಾಲ್ ಇದೆಲ್ಲ ಬಂದರೆ ಜೊತೆಯಲ್ಲಿ ಟೆನ್ಷನ್, ಆಂಗ್ಸೈಟಿ, ಸ್ಟ್ರೆಸ್ಸಿಂದ ಹಾರ್ಟ್ ರಿಲೇಟೆಡ್ ಇಶ್ಯೂ ಕೂಡ ಬರುತ್ತೆ. ಈ ಥರ ಕಾಯಿಲೆ ಇರುವವರು ಬೇರೆ ಬೇರೆ ಮೆಡಿಸಿನ್ಸು, ಕೆಲವರು 5-6 ಟ್ಯಾಬ್ಲೆಟ್ಗಳು, ಕೆಲವರು 11 ಟ್ಯಾಬ್ಲೆಟ್ಗಳು ಡೈಲಿ ಯೂಸ್ ಮಾಡುವವರು ಇದೆ, ಅವರಿಗೆ ಅದನ್ನ ಜೊತೆ ಈ ಮನ್ಸೂನ್ ಡಿಸೀಸಸ್ಸು, ಎಕ್ಸಾಂಪಲ್ ಈ ಡೆಂಗ್ಯೂ ಫೀವರು, ಮಲೇರಿಯಾ ಇದೆಲ್ಲ ಬಂದರೆ ಬದುಕುವುದೇ ಕಷ್ಟ ಆಗುತ್ತೆ ಅಲ್ವಾ. ಅದಕ್ಕೆ ನಾವು ಈ ಲೈಫ್ ಸ್ಟೈಲ್ ಡಿಸೀಸು ಬರದೇ ನೋಡುವುದು, ನಮ್ಮ ಫಿಟ್ನೆಸ್ಸು ಕಾಪಾಡಿ, ರೋಗ ನಿರೋಧಕ ಹೆಚ್ಚು ಮಾಡಿ, ಈ ಥರ ಈ ವರ್ಷ ಋತು ಬರುವುದಕ್ಕೂ ಮುಂಚೆ ಸ್ವಲ್ಪ ಶೋಧನ ಕ್ರಿಯೆಗಳೆಲ್ಲ ಮಾಡಬೇಕು. ಅದೇ ಆಯುರ್ವೇದದಲ್ಲಿ ಮುಖ್ಯ ಈ ವಮನ ವಿರೇಚನ ಎಲ್ಲ ಹೇಳ್ತಾರೆ, ಅದು ಮೈಲ್ಡ್ ಆಗಿ, ಅಡ್ಮಿಟ್ ಆಗಿ ಆ ಥರ ಅಂತ ಇಲ್ಲ, ನಮಗೆನ್ನೇ ಮೈಲ್ಡ್ ಆಗಿ ಯೂಸ್ ಮಾಡ್ಬೋದು. ಅದರಿಂದ ಮುಖ್ಯವಾಗಿ ಫುಡ್ಗಳು ಬೇಗ ಡೈಜೆಸ್ಟ್ ಆಗುವ ಥರ ವಾಮ್ ಆಗಿರ್ಬೋದು, ಲಘು ಆಗಿರ್ಬೋದು, ನಲ್ಲ ಹೆಲ್ತಿ ಆಗಿರ್ಬೋದು ಫುಡ್ಗಳು ತಗೊಳ್ಬೇಕು. ಅದು ನೋಡಿದರೆ ನಾವು ಟ್ರೆಡಿಷನ್ಲಿ ನಮ್ಮ ಅಜ್ಜಿ ಅವರೆಲ್ಲ ಮನೆಯಲ್ಲಿ ಮೊದಲು ಈ ಅಮೃತ ಬಳ್ಳಿ ಕಷಾಯ, ಭದ್ರಮುಷ್ಟಿ ಕಷಾಯ, ನೆಲನೆಲ್ಲಿ ಕಷಾಯ ಎಲ್ಲ ಈ ಮಳೆಗಾಲದಲ್ಲಿ ಕೊಡ್ತಾ ಇದ್ದೇವೆ. ಅದೇ ಥರನೇ ಕೇರಳದಲ್ಲಿ ಮೇಯ್ನ್ ಆಗಿ ಔಷಧ ಗಂಜಿ, ಈಗ ಆಯುರ್ವೇದ ಶಾಲಾ ಕೊಟ್ಟಕಲ್ಲಿ ಮೇಯ್ನ್ ಆಗಿ ಔಷಧ ಗಂಜಿ ಅಂತ ಒಂದು ಮೆಡಿಸಿನ್ ಪ್ರಿಪೇರ್ ಮಾಡಿದೆ, ರೆಡಿಮೇಡ್, ಅದು ಪುಡಿ ಥರ. ಅದೊಂದು 5 ಸ್ಪೂನು ಗಂಜಿ ಮಾಡುವಾಗ, ನಾವು ರೈಸ್ ಕುಕ್ ಮಾಡುವಾಗ ಅದರಲ್ಲಿ ಹಾಕಿ ಕುಡಿದ್ರೆ ಅದರಲ್ಲಿ ಎಲ್ಲ ಔಷಧಗಳು, ದಶಮೂಲ ಇದೆ, ತ್ರಿಕಟು ಇದೆ, ಇದು ಮೇಥಿ ಇದೆ, ಶತಾಹು ಇದೆ, ಈ ಥರ ಚೆನ್ನಾಗಿ ಡೈಜೆಷನ್ ಆಗಲಿಕ್ಕೆ, ನಮ್ಮ ರೋಗ ನಿರೋಧಕ ಹೆಚ್ಚು ಮಾಡಲಿಕ್ಕೆ ಎಲ್ಲ ಔಷಧಗಳು ಅದರಲ್ಲಿ ಇದೆ. ಇದು ಅದೇ ಮೆಡಿಸಿನ್ ಬೇಕು ಅಂತ ಅಲ್ಲ, ಟ್ರೆಡಿಷನಲ್ ಆಗಿ ನಾವು ಈ ಹೇಳಿದ ಥರ, ಮತ್ತು ಈ ಸಾಂಬಾರ ಪದಾರ್ಥಗಳಿದೆ ಬೇರೆ ಬೇರೆ, ನಾವು ಟ್ರೆಡಿಷ್ನಲ್ ಯೂಸ್ ಮಾಡುವ ಕೊತ್ತಂಬರಿ, ಶುಂಠಿ, ದಾಲ್ಚೀನಿ, ಲವಂಗೆ, ಏಲಕ್ಕಿ, ಇದೆಲ್ಲ ಫುಡ್ಡು ಜೊತೆ ಯೂಸ್ ಮಾಡಿದರೆ ನಮ್ಮದು ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತವೆ, ಅದೇ ಮುಖ್ಯ. ಈಗ ನೀವು ಹೇಳಿದ್ರಿ ಈ ಮಳೆಗಾಲ ಪ್ರಾರಂಭ ಆಗುವ ಮೊದಲು ಕೂಡ ಒಂದು ಪ್ರಿಪರೇಷನ್ ಅಂತ ಬೇಕು ಅಂತ, ಅದಕ್ಕೆ ಶೋಧನ ಮುಂತಾದವು ಮಾಡಬೇಕು ಅಂತ, ಇದನ್ನು ಯಾವ ಥರ ಮಾಡುವಂಥ? ಅದು ಮನೆಯಲ್ಲಿ ನಾವು ಮಾಡುವ ಥರ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವಾಗ ನಾವು ಆಯುರ್ವೇದ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಕೇಳಿಸಿರು. ಪಂಚಕರ್ಮ ಟ್ರೀಟ್ಮೆಂಟ್ ಮಾಡುವುದಕ್ಕೂ ಮುಂಚೆ ಈ ವಿರೇಚನ ಎಲ್ಲ ಶೋಧಕ ಕ್ರಿಯೆಗಳು ಮಾಡ್ತಾ ಇರ್ತವೆ. ಇದು ನಾವು ಮನೆಯಲ್ಲೇ ಮಾಡುವುದು ಯೂಶಲಿ ತ್ರಿಫಲ ಅಂತ ಹೇಳ್ತಾರೆ, ತ್ರಿಫಲ ಕಷಾಯ ಮಾಡಿ ಕುಡಿಬಹುದು, ಅಥವಾ ಅದನ್ನು ಪುಡಿ ರಾತ್ರಿ ಹೊತ್ತು ಒಮ್ಮೊಮ್ಮೆ ತಗೊಳ್ಬಹುದು, ಅಥವಾ ಅವಿಪತ್ತಿಕರ ಚೂರ್ಣ ಅಂತ ಕೆಲವು ಮೆಡಿಸಿನ್ಸ್ ಇದೆ, ಅದೆಲ್ಲ ಯೂಶಲಿ ಒಂದು 5-10 ಗ್ರಾಮು ರಾತ್ರಿ ಹೊತ್ತು ಮಲಗುವಾಗ ಕುಡಿದ್ರೆ ಬೆಳಿಗ್ಗೆ ಒಂದು ಕರೆಕ್ಟಾಗಿ ಒಂದು ಮೋಷನ್ ಸಿಗುತ್ತೆ, ನಮ್ಮ ಬಾಡಿಯಲ್ಲಿ ಏನೇನು ದೋಷಗಳಿದೆ ಅದೆಲ್ಲ ಒಂದು ಶೋಧಕ ಕ್ರಿಯೆ, ಅದರಿಂದ ನಮ್ಮದು ಅಗ್ನಿ ಹೇಳ್ತಾರೆ ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ. ಆಮೇಲೆ ನಾವು ಈ ಔಟ್ಸೈಡ್ ಫುಡ್ಡು, ಹೋಟೆಲ್ ಫುಡ್ಡು, ಜಂಕ್ ಫುಡ್ಡುಗಳು, ಎಣ್ಣೆ ಕರೆದಿರುವುದು ಆ ಥರದೆಲ್ಲ ಅವಾಯ್ಡ್ ಮಾಡಿ ಲೈಟಾಗಿರುವ ಫುಡ್ಡು ರೆಗ್ಯುಲರಾಗಿ ಯೂಸ್ ಮಾಡಿದರೆ ನಮ್ಮದು ಈ ಮಳೆಗಾಲದಲ್ಲಿ ಜಾಸ್ತಿ ಈ ಥರ ವ್ಯಾಧಿಗಳು ಬಂದರೆ ಕೂಡ ಜೀವನಕ್ಕೆ ಅಪಾಯ ಬರಲ್ಲ. ಇದನ್ನು ಸಾಮಾನ್ಯ ಮಳೆಗಾಲಕ್ಕಿಂತ ಮೊದಲೇ ಮಾಡಬೇಕು ಹೇಗೆ? ಅದು ಯೂಶಲಿ ಮಳೆಗಾಲ ಬರುವ ಆ ಋತು ಸಂಧಿ ಅಂತ ಹೇಳ್ತಾರೆ, ಒಂದು ಋತುವಿಂದ ಇನ್ನೊಂದು ಋತುಕ್ಕೆ ಹೋಗುವ ಟೈಮಲ್ಲಿ ಮಾಡುವುದು ಒಳ್ಳೆಯದು. ಯಾಕಂದರೆ ತುಂಬ ಈ ಮಾನ್ಸೂನ್ಗೆ ಬರುವ ಮೊದಲು ಸಮ್ಮರಲ್ಲಿ ತುಂಬ ನಮ್ಮ ಬಾಡಿಯಲ್ಲಿ ಪಿತ್ತ ತುಂಬ ಜಾಸ್ತಿ ಆಗಿರುತ್ತೆ, ಅದಕ್ಕೆ ವಿರೇಚನೆ ಮಾಡುವಾಗ ಈ ಪಿತ್ತ ಗುಣ ಅದು ನಾರ್ಮಲ್ಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಈ ತ್ರಿಫಲ ಅಂತ ಹೇಳುವಂಥದ್ದನ್ನ ಅಥವಾ ನೀವು ಹೇಳಿದ ಬೇರೆ ಔಷಧಿಗಳನ್ನ ಎಷ್ಟು ದಿವಸ ತಗೊಳ್ಬೇಕು? ಅದು ಒಬ್ಬೊಬ್ಬರಿಗೆ ಒಂದೊಂದರ, ಒಂದು ತಜ್ಞರ ಭೇಟಿಯಾಗಿ ಅವರ ಅಡ್ವೈಸ್ ಅಲ್ಲಿ ತಗೊಳ್ಳೋದು ಒಳ್ಳೇದು. ನಾನು ಮೊದಲು ಹೇಳಿರ್ತಾರ, ಅವರು ಆಲ್ರೆಡಿ ತುಂಬಾ ಮೆಡಿಸಿನ್ ತಗೊಳ್ಳುವವರು ಇದ್ರೆ ಅದು ನಾವು ನೋಡಿಬಿಟ್ಟು ಅದು ರೆಗ್ಯುಲರೈಸ್ ಮಾಡಬೇಕು, ಹೇಗೆ ತಗೊಳ್ಬೇಕು ಅವರ ನಾರ್ಮಲ್ ಹೆಲ್ತ್ ಕೂಡ ಅಸೆಸ್ ಮಾಡಿ ಈ ಥರ ತಗೊಳ್ಳೋದು ಒಳ್ಳೆಯದು, ನಾವು ಹಾಗೇ ತಗೊಳ್ಳೋದು ಒಳ್ಳೆಯದಲ್ಲ. ಮತ್ತು ಈ ಮನೆ ಮದ್ದು ಅಂತ ತಗೊಳ್ಬೋದು ಯಾರಿಗೆ ಬೇಕಾದ್ರೂ, ಈ ಭದ್ರಮುಷ್ಟಿ ಕಷಾಯ, ಅಮೃತ ಬಳ್ಳಿ ಕಷಾಯ, ಮತ್ತು ಈ ಸಾಂಬಾರು ಪದಾರ್ಥಗಳೆಲ್ಲ ಚಕ್ಕೆ ಲವಂಗ ಆ ಥರ ಎಲ್ಲ ಪುಡಿ ಮಾಡಿ ಬಿಸಿ ನೀರಲ್ಲಿ ಕಲಸಿ ಕುಡಿಯೋದು ಆ ಥರ ಎಲ್ಲ ನಮಗೆ ಮಾಡ್ಬೋದು. ಇದು ಪ್ರಾಪರ್ ಟ್ರೀಟ್ಮೆಂಟಾಗಿ ತಗೊಳ್ಳೋದು, ಒಂದು ವೈದ್ಯರದ್ದು ಅಡ್ವೈಸ್ ಮುಖಾಂತರ ತಗೊಳ್ಳೋದು ಒಳ್ಳೆಯದಂದು ನಾನು ಹೇಳ್ತೇನೆ. ಈಗ ಮಳೆಗಾಲ ಬಂತು, ಬಂದ ಕೂಡಲೇ ಈಗ ಒಂದು ವೆದರ್ ಚೇಂಜ್, ಸೀಸನಲ್ ಚೇಂಜ್, ನೀವು ಹೇಳುವ ಋತುಗಳ ಒಂದು ಬದಲಾವಣೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ಹೆಚ್ಚಾಗಿ ನಮಗೆ ಬರುವಂಥದ್ದು ಶೀತ ಮತ್ತೆ ಗಂಟಲು ಕಟ್ಟುವುದು, ಕಫ, ಇದನ್ನ ಯಾವ ತರ ನಾವು ತಡ್ಕೊಳ್ಬಹುದು ಅಥವಾ ಇದು ಬಾರದ ಹಾಗೆ ತಡಿಬಹುದಾ? ಬಂದ ಮೇಲೆ ಏನ್ ಮಾಡಬೇಕು? ಅದು ತಡ್ಕೊಳ್ಳಿಕ್ಕೆ ನಾವು ಇದು ಹೇಳಿದ್ರೆ ಈ ಕೋಲ್ಡ್ ಪದಾರ್ಥಗಳು ತುಂಬಾ ಫ್ರಿಡ್ಜ್ ಅಲ್ಲಿ ಇಟ್ಟಿರುವುದು ಅಥವಾ ಡೀಪ್ ಫ್ರೈ ಐಟಮ್ಸ್ ಆ ಥರದ್ದು ಕಮ್ಮಿ ಮಾಡಿ ಬಿಸಿ ಬಿಸಿ ಆಹಾರಗಳು ತಗೊಳ್ಬೇಕು. ಮತ್ತು ದಿನಾ ನಾವು ಫುಡ್ಡಲ್ಲಿ ಸ್ವಲ್ಪ ಈ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡಬೇಕು. ಮತ್ತು ತುಳಸಿ, ತುಳಸಿ ಅಂದರೆ ಇದು ಈ ವೈರಲ್ ಲೋಡ್ ಕಮ್ಮಿ ಮಾಡಲಿಕ್ಕೆ ತುಂಬ ಎಫೆಕ್ಟಿವ್ ಔಷಧ, ಮನೆ ಮದ್ದು ಅದು. ತುಳಸಿ ಮತ್ತು ಸ್ವಲ್ಪ ಅರಶಿನ ಪುಡಿ, ಒಳ್ಳೆ ಅರಶಿನ ಪುಡಿ ಹಾಕಿ ನಾವು ಕಷಾಯ ಥರ ಅಥವಾ ಕಾಫಿ ಥರ ಮಾಡಿ ಕುಡಿಬಹುದು. ಅದರಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ತುಳಸಿ, ಅರಶಿನೆ, ಸ್ವಲ್ಪ ಬೆಲ್ಲ ಟೇಸ್ಟಿಗಾಗಿ ಹಾಕಿ ಕುದಿಸಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ಕುಡಿಯುವುದು ಒಳ್ಳೆಯದನ್ನೇ. ಅಕಸ್ಮಾತ್ ಸ್ವಲ್ಪ ವೈರಲ್ ಲೋಡ್ ಗಂಟಲು ಬಂದು ಕೂತಿದ್ರೆ ಕೂಡ ಅದು ಜಾಸ್ತಿ ಆಗದೆ ಅದು ಅಲ್ಲಿಯೇ ಅದು ಶಮನ ಆಗಲಿಕ್ಕೆ ಇದು ತುಂಬ ಒಳ್ಳೆಯದು, ಮನೆಯಲ್ಲಿ ತಗೊಳ್ಬೋದು. ಇದು ಶೀತ ಪ್ರಕೃತಿ ಅಥವಾ ಶೀತ ಇದ್ದಾಗ ಮಾಡುವಂಥ ಒಂದು ಔಷಧಿ ಅಲ್ವಾ? ಹೌದು. ಈಗ ಇದು ಕೆಲವರಿಗೆ ಏನಾಗ್ತದೆ, ಆಲ್ರೆಡಿ ಅವರು ಆ ಥರದ ಒಂದು ಕಾಯಿಲೆಗಳಲ್ಲಿ ಇರ್ತಾರೆ, ಉದಾಹರಣೆಗೆ ಅಸ್ತಮಾ ಇರ್ಬೋದು, ಅಲರ್ಜಿಕ್ ಕಾಯಿಲೆಗಳಿರು, ಅಂಥವರಿಗೆ ಏನಾದರೂ ಕೂಡ ಮೊದಲೇ ಪ್ರಿಕಾಷನ್ಸ್ ತಗೊಳ್ಬೇಕಾಗ್ತದೆ? ಅದೇ, ಅವರಿಗೆ ಕೂಡ ಈ ಥರ ನಾವು ಹೇಳಿದ ಥರ ಸ್ವಲ್ಪ ಸ್ವಲ್ಪ ಅವರಿಗೆ ಅವರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಒಂದು ಎಕ್ಸಸೈಸ್ ಮಾಡಿ ಬಾಡಿ ಫಿಟ್ನೆಸ್. ಈಗ ಎಲ್ಲರಿಗೂ ಮೈನ್ ಕಾಯಿಲೆ ಏನಂತಂದರೆ ಫ್ಯಾಟ್, ಫ್ಯಾಟ್ ಇಂದ ಫಿಟ್ ಆ ಚೇಂಜ್ ನಾವು ಮಾಡಬೇಕು. ಒಂದೇ ಲೆಟ್ರ್ ಡಿಫ್ರೆನ್ಸ್, ಎಫ್ ಐ ಟಿ ಫ್ಯಾಟ್, ಅದರಿಂದ ಎಫ್ ಐ ಟಿಗೆ ಬರಬೇಕು. ನಾವು ಫಿಟ್ನೆಸ್ ಬಂದರೆ ಅದು ಬರೀ ಲುಕ್ಗೆ ಮಾತ್ರ ಅಲ್ಲ, ನಮ್ದು ಈ ರೋಗ ನಿರೋಧ ಶಕ್ತಿನ ಹೇಳ್ತಾರಲ್ಲ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್, ಅದು ಫಿಟ್ಟಾಗಿ ಕರೆಕ್ಟಾಗಿ ನಾವು ನಿಂದರೆ ಈ ಥರ ಬೇರೆ ಬೇರೆ ಕಾಯಿಲೆಗಳು ಬಂದರೆ ಕೂಡ ಅದು ಜೀವನಕ್ಕೆ ಅಪಾಯ ಆಗಲ್ಲ. ಫಾರ್ ಎಕ್ಸಾಂಪಲ್ ಈ ಡೆಂಗು ಆಗಲಿ, ಲೆಪ್ಟೋಸ್ಪೈರೋಸಿಸ್ ಆಗಲಿ, ಚಿಕನ್ ಗುನಿ ಆಗಲಿ, ಮಲೇರಿಯಾ ಆಗಲಿ, ಕೋಳರೆ ಆಗಲಿ, ಯಾವುದು ಬಂದರೆ ಕೂಡ ಅಷ್ಟು ಜಾಸ್ತಿ ಎಫೆಕ್ಟ್ ಬರಲ್ಲ. ಈ ರೋಗ ನಿರೋಧ ಶಕ್ತಿ ತುಂಬ ಕಡಿಮೆ ಇರುವವರಿಗೆ ಅಥವಾ ಹೆಲ್ತ್ ಕಮ್ಮಿ ಇರುವವರಿಗೆ ಈ ಥರ ಮಣ್ಸೂನ್ ಕಾಯಿಲೆಗಳು ಬಂದರೆ ಅದು ತುಂಬ ಕಷ್ಟ ಆಗುತ್ತೆ ಅವರಿಗೆ. ಈಗ ಮಳೆಗಾಲದಲ್ಲಿ ಇನ್ನೊಂದು ಈ ಶೀತದ ಜೊತೆ ಬರುವಂತಹದ್ದು ಜ್ವರ. ಈ ಜ್ವರಕ್ಕೆ ಆಯುರ್ವೇದದಲ್ಲಿ ಏನಾದರೂ ಕೂಡ ಪರಿಹಾರ ಉಂಟಾ? ಜ್ವರ ಅಂದರೆ ಒಂದು ಡಿಸೀಸ್ ಅಲ್ಲ, ಅದು ನಾರ್ಮಲ್ ಆಗಿ ಒಂದು ಫ್ಲೂಗೂ ಬರುತ್ತೆ, ದೊಡ್ಡ ಕಾಯಿಲೆ ಥರ ಈ ಕ್ಯಾನ್ಸರ್ ಜೊತೆನು ಬರುತ್ತೆ, ಅದೊಂದು ಸಿಂಪ್ಟಮ್ ಹೇಳ್ತಾರೆ, ರೋಗ ಲಕ್ಷಣ ಮಾತ್ರ ಅದು. ಬಟ್ ಅದು ಬರುವಾಗ ನಾನು ಹೇಳಿರ್ತಾರೆ ಅಸಸ್ ಮಾಡಬೇಕು. ನಾರ್ಮಲ್ ಆಗಿ ಬರುವುದು ಈ ಕೋಲ್ಡ್ಗೆ ಜೊತೆ ಬರುವ ಜ್ವರಗಳು ಒಂದು 48 ಅವರ್ಸಲ್ಲಿ ಅದಕ್ಕೆ ತಾನೇ ಅದು ಸ್ಪಾಂಟೇನಿಯಸ್ ಆಗಿ ಅದು ವ್ಯಾನಿಷ್ ಆಗುತ್ತೆ, ಡಿಸಪಿಯರ್ ಆಗುತ್ತೆ. ಅದು ಆಗೋದಿಲ್ಲ, ಅದನ್ನ ಜೊತೆಯಲ್ಲಿ ರ್ಯಾಷಸ್ಸು, ತುಂಬ ಕಣ್ಣಿನ ಪೇಯ್ನು, ರೆಡ್ನೆಸ್, ವಾಮಿಟಿಂಗ್, ಹೊಟ್ಟೆ ನೋವು ಈ ಥರ ಎಲ್ಲ ಬಂದರೆ ನಾವು ಅಸಸ್ ಮಾಡಬೇಕು. ಅಲ್ಲನ್ನ ಯೂಶಲ್ ಬರುವ ಈ ಫ್ಲೂ ಥರ ಬರುವ ಜ್ವರ ಆ್ಯಕ್ಚುಲಿ ಸೀಸನ್ಗೆ ಒಮ್ಮೆ ಬರಬೇಕು. ನಮ್ಮ ಬಾಡಿಯಲ್ಲಿ ಮೊದಲು ಸೀಸನಲ್ಲಿ ಏನೇನು ಬ್ಯಾಕ್ಟೀರಿಯಾಗಳು, ವೈರಸ್ಸು ಎಲ್ಲ ತುಂಬಿದೆ, ಅದು ದೂರ ಮಾಡಲಿಕ್ಕೆ ಬಾಡಿದೆ ಒಂದು ಪ್ರಿವೆಂಟಿವ್ ಮೆಕ್ಯಾನಿಸಮ್. ನಮ್ಮ ಬಾಡಿ ಟೆಂಪರೇಚರ್ ಹೆಚ್ಚು ಮಾಡಿ ಈ ಥರ ಪ್ರಾಣಿಗಳನ್ನು ದೂರ ಮಾಡುವುದು ಒಂದು ಬಾಡಿ ಇಮ್ಯುನಿಟಿ ಕೂಡ. ಈಗ ಅಭ್ಯಾಸ ಆಗಿದೆ, ಎಲ್ಲರಿಗೂ ಜ್ವರ ಬಂದರೆ ತಕ್ಷಣ ಪ್ಯಾರಾಸೆಟಮೋಲ್ ತಿಂದು ಅದು ಕಡಿಮೆ ಮಾಡುವುದು ಅಭ್ಯಾಸ ಇದೆ, ಅದು ತಪ್ಪು. ಯಾಕಂತಂದರೆ ಇದು ಸಿಂಪ್ಟಮ್ಸ್ ಏನು, ಬೇರೆ ಏನು ಕಾಯಿಲೆ ಇದೆಯಾ ಎಲ್ಲ ಗೊತ್ತಾಗಲಿಕ್ಕೆ ನಾವು ಅದು ಒಂದು ವೆಯ್ಟ್ ಮಾಡಿ ನೋಡಬೇಕು. ನಾರ್ಮಲ್ ಆಗಿ ಜ್ವರ ಬರುವ ತಕ್ಷಣ 6 ಅವರ್ಸ್ಗೊಮ್ಮೆ ಪ್ಯಾರಾಸೆಟಮೋಲ್ ತಗೊಂಡ್ರೆ ಆ ಸಿಂಪ್ಟಮ್ಸ್ ನಮಗೆ ಗೊತ್ತಾಗಲ್ಲ, ಬರೀ ಆ ಟೆಂಪರೇಚರ್ ಕಡಿಮೆ ಆಗಿ ಹೋಗುತ್ತೆ, ಒಳಗಡೆ ಆ ವ್ಯಾಧಿ ಈ ಸಮಯದಲ್ಲಿ ಸಂದರ್ಭದಲ್ಲಿ ಜಾಸ್ತಿ ಆಗಿ ಹೋಗುತ್ತೆ. ಅದಕ್ಕೆ ತಕ್ಷಣ ಪ್ಯಾರಾಸೆಟಮೋಲ್ ತಿನ್ನುವುದು ಒಳ್ಳೆ ಅಭ್ಯಾಸ ಅಲ್ಲ. ಇದೇ ಥರ ಮನೆ ಮದ್ದು ಸ್ವಲ್ಪ ಮಾಡಿ ನೋಡ್ಬೋದು. ಬೇರೆ ಬೇರೆ ಲಕ್ಷಣಗಳು ಏನು ಬಂದಿಲ್ಲನ, ಈ ಥರ ವಾಮಿಟಿಂಗು ಅದು ಇದು ಎಲ್ಲ ಸೀರಿಯಸ್ ಆಗಿರುವ ಲಕ್ಷಣಗಳೇನು ಬಂದಿಲ್ಲನ, ಒಂದು 48 ಅವರ್ಸಲ್ಲಿ ಅದು ಅದಕ್ಕೆ ತಾನೇ ಅದು ಕಡಿಮೆ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಟ್ರೀಟ್ಮೆಂಟ್ ಏನು ಬೇಡ. ಮನೆ ಮದ್ದಂದ್ರೆ ಏನು ಮಾಡಬಹುದು? ಇದೇ ಥರ ನಾನು ಹೇಳಿದ್ದಾರೆ, ತುಳಸಿ ಒಳ್ಳೆ ಔಷಧ, ಮತ್ತು ಈ ಸಾಂಬಾರ ಪದಾರ್ಥಗಳು ಬಿಸಿ ಮಾಡಿ ತಿನ್ಬೋದು, ಮತ್ತು ಈ ಸಿಟ್ರಸ್ ಫ್ರೂಟ್ಸ್ಗಳು ನಾರ್ಮಲಾಗಿ ನಾವು ಮಾಡಿ ಹುಳಿ ಮಾಡುವ ಪದಾರ್ಥಗಳಲ್ಲ, ನಾರ್ಮಲಾಗಿ ಸಿಟ್ರಸ್ ಫ್ರೂಟ್ಸ್ ಎಲ್ಲ ತುಂಬ ಈ ವಿಟಮಿನ್ ಸಿಕ್ಕಲಿಕ್ಕೆ ಒಳ್ಳೆಯದು. ಆರೆಂಜು, ಅದೇ ಅದೇ ಅದೇ, ಗಾರ್ಲಿಕ್ಕು, ಮತ್ತು ಹಣಿ ಕೂಡ ಈ ಕಫ ಕಮ್ಮಿ ಆಗಲಿಕ್ಕೆ ತುಂಬ ಒಳ್ಳೆಯದು. ಜೇನುತುಪ್ಪ ಅಂತಾರಲ್ಲ, ಪ್ಯೂರ್ ಜೇನುತುಪ್ಪ ಅದೇ ಒಂದು ಔಷಧ. ಮತ್ತೆ ಈ ತರ ಸೊಪ್ಪುಗಳು ಕೂಡ, ಸೊಪ್ಪುಗಳು ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡಬೇಕು. ನಾರ್ಮಲ್ ಆಗಿ ಸೊಪ್ಪು ಯೂಸ್ ಮಾಡ್ಬೋದೇ ಮಳೆಗಾಲ, ಅಡ್ಡಿ ಇಲ್ಲ, ಯೂಸ್ ಮಾಡ್ಬೋದು. ಚೆನ್ನಾಗಿ ವಾಶ್ ಮಾಡಿ ಒಳ್ಳೆ ಇದು ನ್ಯಾಚುರಲ್ ಆಗಿ ಸಿಕ್ಕುವುದು ಸೊಪ್ಪುಗಳು, ನುಗ್ಗೆ ಸೊಪ್ಪು ಆಗಲಿ, ಈ ಥರ ಇದೆಲ್ಲ ಕಷಾಯ ಮಾಡಿ ಅಥವಾ ಪಲ್ಯ ಮಾಡಿ ತಗೊಳ್ಬೋದು. ಜೊತೆಯಲ್ಲಿ ಫ್ರೂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್, ಈ ಪಪ್ಪಾಯ ಮತ್ತು ಕಿವಿ ಫ್ರೂಟು ಈ ಥರದೆಲ್ಲ ಒಳ್ಳೆ ಒಳ್ಳೆ ಫ್ರೂಟ್ಸ್ಗಳು ಕೂಡ ಸೀಸನಲ್ ಆಗಿ ನಮ್ಮ ಅಕ್ಕಪಕ್ಕ ಏನು ಸಿಗುತ್ತೆ ಆ ಥರ ಫ್ರೂಟ್ಸ್ ಕೂಡ ತಗೊಳ್ಳೋದು ಒಳ್ಳೆಯದೇನೆ. ಫ್ರೂಟ್ಸ್ ಅಂತ ಹೇಳುವಾಗ ಈ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ರೆಫ್ರಿಜರೇಟರಲ್ಲಿ ಇಟ್ಟದ್ದು ತುಂಬ ದಿವಸಗಳ ಕಾಲ ಕೆಡದ ಹಾಗೆ ಮಾಡಿದಂತಹ ಫ್ರೂಟ್ಗಳೆಲ್ಲ ಬರ್ತವೆ ಈಗ, ಅವುಗಳನ್ನ ತಗೊಳ್ಳುವುದು ಹೇಗೆ? ಅದೇ, ಅದು ಈಗ ಬೇರೆ ವಿಧಿ ಇಲ್ಲ. ನಾವೆಂತ ಮಾಡೋದು, ಈಗ ಸೂಪರ್ ಮಾರ್ಕೆಟ್ ಅಲ್ಲಿ ಹೋದ್ರೆ ಕೂಡ ಈ ತರ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದನ್ನೇ ಸಿಕ್ಕೋದು, ಡೀಪ್ ಫ್ರೀಸ್ ಮಾಡಿಯೇ ಬರುವುದು. ಆದಷ್ಟು ನಾವು ಹೇಳಿದ್ರೆ ಅದೇ ಮನೆಯಲ್ಲಿ ನಮಗೆ ನೋಡಿ ಪಪ್ಪಾಯ ಎಲ್ಲ ಸುಲಭವಾಗಿ ನಮಗೆ ಅದು ಕಲ್ಟಿವೇಟ್ ಮಾಡಬಹುದು. ಆ ತರ ಒಂದು ಪ್ರಾಕ್ಟೀಸ್ ನಾವೆಲ್ಲರೂ ಮಾಡಬೇಕು. ಮನೆಯಲ್ಲಿ ಒಂದು ಸ್ವಲ್ಪ ಏನಾಗುತ್ತೆ, ಅದು ಒಳ್ಳೆ ಬಾಳೆಹಣ್ಣು ಅಥವಾ ಇದು ಪಪ್ಪಾಯ ಈ ಥರದೆಲ್ಲ ನಮಗೆ ಕಲ್ಟಿವೇಟ್, ನೆಲ್ಲಿಕಾಯಿ, ಹಳ್ಳಿ ನೆಲ್ಲಿಕಾಯಿ ಸಿಗುತ್ತಲ್ಲ, ಅದೆಲ್ಲ ತುಂಬ ರಿಚ್ ಸೋರ್ಸ್ ಆಫ್ ಇದು ವಿಟಮಿನ್ಸ್, ಅದು ಹಳ್ಳಿ ನೆಲ್ಲಿಕಾಯಿ ಎಲ್ಲ ತಿನ್ಬೋದು. ಮತ್ತು ನಾವು ಈ ಇಂಪೋರ್ಟ್ ಮಾಡಿರುವುದ ಈ ಥರ ಕಿವಿ ಫ್ರೂಟು, ಅವಕಾಡೋ ಈ ಥರ ಎಲ್ಲ ತಿನ್ನಬೇಕು ಅಂತ ಏನಿಲ್ಲ. ಅದೆಲ್ಲ ಆಗುವಾಗ ತುಂಬ ಬೇರೆ ಸೀಸನಲ್ಲಿ ಕಲೆಕ್ಟ್ ಮಾಡಿ ಡೀಪ್ ಫ್ರೀಸ್ ಮಾಡಿ ಅಥವಾ ಪ್ರಿಸರ್ವೇಟಿವ್ಸ್ ಪುಡಿಗಳೆಲ್ಲ ಹಾಕಿರ್ತಾರೆ. ಅದಕ್ಕಿಂತ ಬೆಸ್ಟ್ ನಮ್ಮ ಅಕ್ಕಪಕ್ಕ ಸೀಸನಲ್ಲಿ ಫ್ರೆಶ್ಶಾಗಿ ಏನು ಸಿಗುತ್ತೆ ಅದು ಯೂಸ್ ಮಾಡಿ. ಪಪ್ಪಾಯ ಅಂದರೆ ಅದು ರಿಚ್ ಸೋರ್ಸ್ ಆಫ್ ಎಲ್ಲ ವಿಟಮಿನ್ಸು, ಅದು ಅದು ಕಿಂಗ್ ಆಫ್ ಫ್ರೂಟ್ಸ್ ಅಂತ ಹೇಳ್ತಾರೆ. ಹಾಂ, ಪಪ್ಪಾಯ ಅದೇ ಸಾಕು. ಅದು ಮೇಯ್ನಾಗಿ ಈ ಪ್ಲೇಟ್ಲೆಟ್ ಇಂಪ್ರೂವ್ಮೆಂಟ್ ಆಗಲಿಕ್ಕೂ ಕೂಡ ಪಪ್ಪಾಯ ತುಂಬ ಒಳ್ಳೇದು. ಮತ್ತು ದಾಳಿಂಬೆ ಹೇಳ್ತಾರೆ, ಪೊಮೊಗ್ರೆನೇಟ್, ಅದು ಕೂಡ ತುಂಬ ಒಳ್ಳೇದು. ಮತ್ತು ಏನು ಸಿಗುತ್ತೆ, ಎಲ್ಲ ಫ್ರೂಟ್ಸ್ಗಳು ನ್ಯಾಚುರಲಾಗಿ ಏನು ಸಿಗುತ್ತೆ ಆರ್ಗ್ಯಾನಿಕ್ ಆಗಿ ಅದೇ ಒಳ್ಳೇದು. ಈಗ ಸಾಮಾನ್ಯವಾಗಿ ಈ ಥರದ ಗಂಟಲಿನ ನೋವು, ಶೀತ ಇಂಥದ್ದೆಲ್ಲ ಇರುವಾಗ ಒಂದು ಕಷಾಯ ಮಾಡುವಂಥದ್ದು ಪದ್ಧತಿ. ಅದರ ಜೊತೆ ತುಂಬ ಸಲ ಈ ಕಾಳುಮೆಣಸನ್ನು ಕೂಡ ಹಾಕಿ, ಕರಿಮೆಣಸನ್ನು ಹಾಕಿ ಅಥವಾ ಜೇನು ಹಾಕಿ ಇದು ಮಾಡ್ತಾರೆ. ಇದರಿಂದ ಬೇರೆ ಯಾವುದಾದ್ರೂ ಕಾಯಿಲೆಗಳು ಈಗೆ ಇದು ತೊಂದರೆ ಆಗುವಂಥದ್ದುಂಟು ಈ ಥರದ ಇದು? ಇಲ್ಲ ಇಲ್ಲ, ಇದೆಲ್ಲ ನಾವು ಮನೆ ಮದ್ದೊಂದರ ಹಳೆಯ ಅಭ್ಯಾಸ. ಅದು ಇಂಡಿಯನ್ ಸ್ಪೈಸಸ್ ಆರ್ ದ ಎವರ್ ಬೆಸ್ಟ್ ಮೆಡಿಸಿನ್ಸ್ ಅಂತ ಫೋರಿನರ್ಸ್ ಕೂಡ ಹೇಳ್ತಾರೆ. ಈಗ ಈಗ ನಮಗೆ ಎಲ್ಲದು ಫೋರಿನರ್ಸ್ ಹೇಳಿದ್ರೆ ಜಾಸ್ತಿ ವಿಶ್ವಾಸ, ಅಲ್ಲಿದವರು ಹೇಳೋದು. ಅದಕ್ಕೆ ಅದು ಅದು ಪ್ರೂವನ್, ಅದು ಇಂಡಿಯನ್ ಸ್ಪೈಸಸ್. ಬಟ್ ನಾನು ಹೇಳ್ತಾರ, ಈ ಕೆಲವರು ಬೇರೆ ಬೇರೆ ಸೀರಿಯಸ್ ಕಾಯಿಲೆಗಳು ಇದ್ರೂ ತಜ್ಞರ ಹತ್ರ ಹೋಗಲ್ಲ, ಮನೆ ಮಧ್ಯೆ ಮಾಡಿ ಮಾಡಿ ಮಾಡಿ ಮಾಡಿ ಅದು ಕ್ರಾನಿಕ್ ಆಗುತ್ತೆ, ಅಕ್ಯೂಟ್ ಸ್ಟೇಜ್ ಇಂದ ಕ್ರಾನಿಕ್ ಡಿಸೀಸ್. ಅದು ಒಳ್ಳೇದಲ್ಲ. ನಾನು ಹೇಳಿದ್ದು ಸಾಮಾನ್ಯವಾಗಿ ಲಕ್ಷಣ ಬರುವಾಗ ಅದೊಂದು ತಡ್ಕೊಳ್ಳಿಕ್ಕೆ ಮನೆ ಮದ್ದು ಥರ ಈ ಥರ ಟ್ರೆಡಿಷನಲ್ ಪ್ರಾಕ್ಟೀಸ್ ಮಾಡ್ಬೋದು, ಅದರಿಂದನೇ ಮುಂದೆ ವರ್ಸಲು ಒಳ್ಳೆಯಲ್ಲ. ನೀವು ಹೇಳಿದ್ರಿ ಈ ಫ್ಯಾಟಿನಿಂದ ಫಿಟ್ ಆಗಬೇಕು, ಎ ಇದ್ದದ್ದು ಐ ಆಗಬೇಕು ಒಂದೇ ಅಕ್ಷರ ಅಂತ, ಈ ಒಂದು ಅಕ್ಷರ ಬದಲು ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ? ಅದು ಕಷ್ಟ ಇಲ್ಲ, ನಾವು ಅದು ನಮ್ಮದು ಡೈಲಿ ಪ್ರಾಕ್ಟೀಸಲ್ಲಿ ಅದು ಇಟ್ಟರೆ ಸಾಕು. ನೋಡಿ, ಎಕ್ಸಸೈಸ್ ಅಂತ ಹೇಳಿದ್ರೆ ನಮ್ಮ ಕ್ಲಿನಿಕಲ್ಲಿ ಬರುವವರು ಅವರು ಏನು ಹೇಳ್ತಾರೆ, ನೆಕ್ಸ್ಟ್ ಡೇಯಿಂದ ತುಂಬ 2 hours 3 hours ಸ್ಟೆಪ್ಸ್ ಹತ್ತು ಇಳಿಯೋದು ಇಳಿಯೋದು ಜಂಪಿಂಗ್ ಮಾಡುವುದು ಹೆವಿ ಮಾಡ್ತಾರೆ. ಹಾಗೆ ಮಾಡಿ ಮಾಡಿ ಒಂದು 2 ತಿಂಗಳು ನಂತರ ಅವರು ತುಂಬ ಈ ಮಂಡಿ ನೋವು ಆ ಥರ ಡಿಸೀಸ್ ಆಗಿ ಬರುತ್ತೆ. ನಾವು ಹೇಳೋದು ಹಾಗೆ ಅಲ್ಲ, ನಾವು ಕರೆಕ್ಟಾಗಿ ಅವರಿಗೆ ಹೇಳಿಕೊಡ್ತಾ ಇರ್ತೇವೆ. ಅದು ಅವರ ಏಜಿಗೆ, ಅವರ ನಾರ್ಮಲ್ ಬಾಡಿ ನೇಚರ್ಗೆ ಎಷ್ಟು ಆಗುತ್ತೆ ಅಷ್ಟು ಮಾತ್ರ. ನಾರ್ಮಲಾಗಿ ನಮಗೆ ರೆಗ್ಯುಲರ್ ಮಾಡಿರುವಾಗ ಒಂದು 25 ನಿಮಿಷ ಅಥವಾ 30 minutes ರೆಗ್ಯುಲರ್ ಎಕ್ಸಸೈಸು, ಅದು ಸ್ವಲ್ಪ ವಾಕಿಂಗ್ ಜಂಪಿಂಗ್ ಆ ಥರ ಎಲ್ಲ ನಮಗೆ ಎಷ್ಟು ತಮ್ಮ ಕೈಯಲ್ಲಿ ಅಷ್ಟು ಮಾಡಿದರೆ ಸಾಕು. ತುಂಬ ಏನು ಓವರ್ ಎಕ್ಸರ್ಷನ್ ಒಳ್ಳೆಯಲ್ಲ. ಓವರ್ ಎಕ್ಸರ್ಷನ್ ಕೂಡ ಈ ಜಾಯಿಂಟ್ಗಳೆಲ್ಲ ಕಾಯಿಲೆಗಳಿಗೆ ಬರುತ್ತೆ. 25 minutes 30 minutes ಎಕ್ಸಸೈಸ್ ಮಾಡಿದರೆ ಸಾಕು, ಹೆವಿ ಏನು ಬೇಕಾಗಿಲ್ಲ. ಬಟ್ ಅದು ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಶುರು ಮಾಡಿ, ಅದು ಮೇಂಟೈನ್ ಮಾಡಿ ಅಂತ ಮಾತ್ರ. ಈಗ ಇದು ಫ್ಯಾಟ್ ಕಮ್ಮಿ ಆಗಲಿಕ್ಕೆ ಅಥವಾ ವೆಯ್ಟ್ ಕಮ್ಮಿ ಆಗಲಿಕ್ಕೆ ಯಾವುದಾದ್ರೂ ಔಷಧ ಉಂಟಾ? ಔಷಧಗಳು ಇದೆ. ಅದಕ್ಕಿಂತ ನಾವು ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ರಿಚ್, ಪೊಟಾಟೋ, ಅನ್ನ, ಮತ್ತು ಮೇಯ್ನಾಗಿ ಬಿಳಿ ಸಕ್ಕರೆ, ಶುಗರು, ಶುಗರ್ ಇಸ್ ಪಾಯ್ಸನ್ ಅಂತ ಗಾಂಧೀಜಿ ಹೇಳಿಕೊಟ್ಟದು, ಸುಮ್ಮನೆ ಅಲ್ಲ ಅದು. ಶುಗರ್ ತಗೊಳ್ಳೋದೇ ಮೇಯ್ನಾಗಿ ಇದು ಅಷ್ಟು ಒಳ್ಳೆಯಲ್ಲ. ನ್ಯಾಚುರಲಾಗಿ ನಮಗೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಯೂಸ್ ಮಾಡ್ಬೋದು. ಮಕ್ಕಳಿಗೆಲ್ಲ ಈ ಆರ್ಟಿಫಿಷಿಯಲ್ ಆಗಿರುವ ಐಸ್ ಕ್ರೀಮಲ್ಲಿ ಅಥವಾ ಚಾಕ್ಲೇಟಲ್ಲಿ ಎಲ್ಲ ಈ ಕೆಟ್ಟ ಶುಗರು ತುಂಬ ಹೆಚ್ಚಾಗಿ ಅದರಲ್ಲಿ ಯೂಸ್ ಮಾಡ್ತಾ ಇರ್ತದೆ. ಅದರಿಂದನೇ ಒಬಿಸಿಟಿ, ಓವರ್ ಫ್ಯಾಟು ಬಂದು ಅದು ಫಿಟ್ಟಿಗೆ ಬರುವುದು ತುಂಬ ಕಷ್ಟ. ಅದಕ್ಕೆ ನಾವು ಇವಾಗಲೇ ಅದು ಮಕ್ಕಳಿರುವಾಗಲೇ ಅವರಿಗೆ ಹೇಳಿಕೊಡಬೇಕು, ಶುಗರ್ ಆದಷ್ಟು ಅವಾಯ್ಡ್ ಮಾಡಿ, ಈ ರೈಸ್ ಐಟಮ್ಸು ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಪ್ರೋಟೀನ್ಸು, ನಾವು ದಾಲ್ ಐಟಮ್ಸು ಅದು ಇದೆಲ್ಲ ಸ್ವಲ್ಪ ಜೊತೆ ತಗೊಂಡು, ಬೇರೆ ಬೇರೆ ದಾಲುಗಳು ಇದೆಯಲ್ಲ ಧಾನ್ಯಗಳು, ಅದು ತಗೊಂಡು ನಮಗೆ ಅದು ಬಾಡಿ ಮಾಸ್ ಇಂಡೆಕ್ಸ್ ಕರೆಕ್ಟ್ ಮಾಡ್ಬೋದು. ಮೇಯ್ನಾಗಿ ಮತ್ತು ಇದು ಕರ್ನಾಟಕದಲ್ಲಿ ತುಂಬ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾರೆ ಮಿಲ್ಲೆಟ್ಸ್ ಅಂತ ಕೇಳಿರಬೇಕು, ಸಿರಿಧಾನ್ಯಗಳು. ಈ ರೈಸ್ಗೆ ಬದಲು ಸಿರಿಧಾನ್ಯಗಳು ಯೂಸ್ ಮಾಡಿದರೆ ವೆಯ್ಟು ಕೂಡ ಕಂಟ್ರೋಲ್ಗೆ ಬರುತ್ತೆ, ಫ್ಯಾಟು ಜಾಸ್ತಿ ಆಗಲ್ಲ, ಶುಗರ್ಗೆ ಕೂಡ ತುಂಬ ಒಳ್ಳೆಯದು ಅದು. ಸಿರಿಧಾನ್ಯಗಳು. ಹೌದು, ಅದನ್ನ ಈ ಕರಾವಳಿ ಭಾಗದವರು ಕೂಡ ಬಳಸಬಹುದಾ? ಹೌದೌದು, ಎಲ್ಲರಿಗೂ ಯೂಸ್ ಮಾಡಬಹುದು. ಸಿರಿಧಾನ್ಯಗಳಂದ್ರೆ ತುಂಬಾ ಸುಲಭ. ಈಗ ಅದು ರಾಗಿ, ಸಾಮೆ, ರಾಗಿ ಚೀಪ್ ಅಂಡ್ ಬೆಸ್ಟ್, ಸಾಮೆ ಸ್ವಲ್ಪ ಕಾಸ್ಟ್ಲಿ, ಆದ್ರೂ ಅದು ಅಷ್ಟು ಜಾಸ್ತಿ ಬೇಡಲ್ಲ. ಅದು ನಾರ್ಮಲ್ ಅಕ್ಕಿ ತರ ಪ್ರಿಪೇರ್ ಮಾಡಿ ಅದ್ರ ಜೊತೆ ಬೇರೆ ಬೇರೆ ಪಲ್ಯ ಸಾಮಾನುಗಳು ಅದನ್ ಜೊತೆ ಯೂಸ್ ಮಾಡಬಹುದು ಸೇರಿಸಿ. ಫ್ಯಾಟ್ ಅನ್ನುವಂಥದ್ದು ಬರುವುದು ಈಗಿನ ಲೈಫ್ ಸ್ಟೈಲ್ ಅಂತ ಹೇಳಿ ನೀವು ಹೇಳಿದ್ರಿ. ಈ ಲೈಫ್ ಸ್ಟೈಲಲ್ಲಿ ಈಗ ಬದಲಾವಣೆಗಳನ್ನು ಅವರು ಮಾಡಬೇಕು. ಈ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಎಕ್ಸಸೈಸ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಕಡಿಮೆ, ಅಂದರೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಈ ಫುಡ್ಡಿನಲ್ಲಿ ಅಥವಾ ಇದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡುವುದು ಒಳ್ಳೆಯದಾ? ಹೇಗೆ? ಅದು ಎರಡು ಜೊತೆ ಜೊತೆ ಬರಬೇಕು. ನಾವು ಜಾಸ್ತಿ ತಿಂದು ಫುಡ್ಡಲ್ಲಿ ಚೂರು ಕಂಟ್ರೋಲ್ ಇಲ್ಲದ ಎಕ್ಸಸೈಸ್ ಮಾಡಿದ್ರೆ ಪ್ರಯೋಜನ ಇಲ್ಲ. ನಾವು ಸ್ವಲ್ಪ ಫುಡ್ಡಲ್ಲಿ ಕೂಡ ಈ ಥರ ಕಾರ್ಬೋಹೈಡ್ರೇಟ್ ರಿಚ್ ಅನ್ನಜಗಳು ಸ್ವಲ್ಪ ಕಡಿಮೆ ಮಾಡಿ ಪ್ರೋಟೀನ್ಸು ಸ್ವಲ್ಪ ಜಾಸ್ತಿ ತಗೊಂಡು ಫ್ರೈ ಐಟಮ್ಸ್ ಎಲ್ಲ ಒಮ್ಮೊಮ್ಮೆ ಏನಾದರೆ ಫಂಕ್ಷನ್ ಇರುವಾಗ ತಿನ್ಬೋದು, ಪೂರ್ತಿ ಅವಾಯ್ಡ್ ಮಾಡಬೇಕಂತ ಅಲ್ಲ. ಮತ್ತು ಈ ಥರ ಸಿರಿಧಾನ್ಯಗಳು ಸ್ವಲ್ಪ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ ಫ್ರೂಟ್ಸ್ ವೆಜಿಟೇಬಲ್ಸ್ ಆ ಥರ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತಾರೆ. ಅದು ಕೂಡ ಒಂದು ಸೈಡು, ಜೊತೆಯಲ್ಲಿ ಸ್ವಲ್ಪ ಎಕ್ಸಸೈಸು. ನಾವು ಹೊರಗಡೆ ಹೋಗಬೇಕಂತ ಇಲ್ಲ, ಮನೆಯಲ್ಲೇ ಯೂಶಲಿ ಒಂದು ಎರಡು ಚೇರ್ ಇಟ್ಟು ಅದರೊಳಗಡೆ ಏಟ್ ಅಂದ ಶೇಪಲ್ಲಿ ನಾವು ನಡೆದ್ರೆ ಕೂಡ, ಆದರೆ ಒಂದು ರೌಂಡ್ ಆಗಿ ಅಥವಾ ಸಿಗ್ಜಾಕ್ ಆಗಿ ಸ್ವಲ್ಪ ನಡೆದ್ರೆ ಕೂಡ ನಮಗೆ ಎಕ್ಸಸೈಸ್ ಆಗುತ್ತೆ. ಸ್ವಲ್ಪ ಬೆವರು ಬರುವ ತನಗೆ ನಾವು ಎಕ್ಸಸೈಸ್ ಏನಾದರೂ ಒಂದು ಮಾಡಬೇಕು ಅಷ್ಟೇ, ಅಲ್ಲ ಹೆವಿ ಏನು ಮಾಡಬೇಕಂತ ಇಲ್ಲ. ದಿವಸಕ್ಕೆ ಎಷ್ಟು ನಿಮಿಷ ಅಂತ ಏನಾದರೂ ಈ ಥರದ? ಅದೇ ಒಂದು 25 ನಿಮಿಷ ಸಾಕು ಬೆಳಿಗ್ಗೆ. ಆದರೆ ಈವನಿಂಗ್ ಮಾಡುವುದು ಅಂದರೆ ಏನಾಗುತ್ತೆ ಗೊತ್ತಾ, ನಾವು ಅವತ್ತೇ ಏನು ಫುಡ್ ತಗೊಂಡ್ರೆ ಅದನ್ನು ಮಾತ್ರ ಕ್ಯಾಲೋರಿ ಬರ್ನ್ ಆಗಿ ಹೋಗುತ್ತೆ. ಬೆಳಿಗ್ಗೆ ಆದರೆ ನಮ್ದು ಆ್ಯಡೆಡ್ ಫ್ಯಾಟ್, ಈ ಹೊಟ್ಟೆಯಲ್ಲಿ ಬೆಳೆದಿರುವ ಬೊಜ್ಜು ಅದೆಲ್ಲ ಕಮ್ಮಿ ಆಗಲಿಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ನಾವು ಎಂಟಿ ಸ್ಟಮಕಲ್ಲಿ ಬೆಳಿಗ್ಗೆ ಮಾಡುವುದು ಒಳ್ಳೆಯದು. ಜೊತೆಯಲ್ಲಿ ಸ್ವಲ್ಪ ಈ ಪ್ರಾಣಾಯಾಮ ಮಾಡುವುದು ಕೂಡ, ನಮ್ಮದು ಲಂಗ್ಸ್ನ ಕೆಪಾಸಿಟಿ, ಈ ಶ್ವಸನ ಕ್ರಿಯೆ ಇದೆ ಅಲ್ಲ, ಪ್ರಾಣಾಯಾಮ ಮಾಡುವುದು ಕೂಡ ಒಳ್ಳೆಯದನ್ನೇ. ಇದಕ್ಕಾಗಿ ಬೇರೆ ಒಂದು ಪಾರ್ಕಲ್ಲಿ ಹೋಗುವುದು, ಜಿಮ್ಮಲ್ಲಿ ಹೋಗುವುದು ಆ ಥರ ಏನು ಬೇಕಾಗಿಲ್ಲ. ಮನೆಯಲ್ಲಿ ಈವನ್ ಕೆಲವರು ಈ ನಡೆಯಲಿಕ್ಕೆ ಆಗಲ್ಲ, ಮಂಡಿ ತುಂಬ ನೋವು ಇರುವವರಿಗೆ ನಾವು ಯೂಶಲಿ ಚೇರಲ್ಲಿ ಕೂತ್ಕೊಂಡು ಕೂಡ ಅವರಿಗೆ ಸ್ವಲ್ಪ ಎಕ್ಸಸೈಸ್ ಮಾಡ್ಬೋದು. ಕೈಯಲ್ಲಿ ಸ್ವಲ್ಪ ಮೂಮೆಂಟ್ ಕೊಡುವುದು, ಬಾಡಿಯಲ್ಲಿ ಮೂಮೆಂಟ್ ಕೊಡುವುದು ಆ ಥರ, ಅದು ಅದೊಂದು ತಜ್ಞರ ಹತ್ರ ಹೋದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರಿಗೆ ಎಷ್ಟು ಆಗುತ್ತೆ ಅವರಿಗೆ ಎಷ್ಟು ಮಾಡ್ಬೋದು ಅದೊಂದು ವ್ಯವಸ್ಥೆ ಮಾಡಿ ಕೊಡ್ಬೋದು. ಈಗ ಫುಡ್ಡಿನ ಒಂದು ವಿಷಯಕ್ಕೆ ಬರುವುದಿದ್ರೆ, ಇತ್ತೀಚಿನ ದಿನಗಳಲ್ಲಿ ವಿದೇಶಗಳ ಕೆಲವು ಫುಡ್ಗಳನ್ನೆಲ್ಲ ತಗೊಳ್ಳುವಂಥದ್ದು ಸ್ವಲ್ಪ ಜಾಸ್ತಿಯಾಗಿದೆ. ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಈ ಥರದ್ದೆಲ್ಲ ಇದು ನಮ್ಮ ಈ ಸಮಯದಲ್ಲಿ ಅಂತೂ ಇನ್ನೂ ಜಾಸ್ತಿ ತಗೊಳ್ತಾರೆ ಮನೆಗೆ ತರಿಸಿ ಮಕ್ಕಳು ಈ ಥರದ್ದು. ಇದು ಎಷ್ಟರ ಮಟ್ಟಿಗೆ ನಮ್ಮ ದೇಹಕ್ಕೆ ಸಹಕಾರಿ ಅದು? ಅದೇ, ಅದರಿಂದನೇ ಈಗ ತುಂಬ ನೋಡಿ ಮಕ್ಕಳು ನೋಡಿದ್ರೆ ಕೂಡ ಮೊದಲು ಅವರಿಗೆ ತುಂಬ ಎಕ್ಸಸೈಸ್ ಸಿಗುತ್ತೆ. ಈವನ್ ಈ ಶಾಲೆ ಬಂದ ತಕ್ಷಣ ಒಂದು ಅದರಲ್ಲಿ ನೀರಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡ್ಬೋದು, ಅಥವಾ ಸಂಜೆ ಟೈಮ್ವರೆಗೆ ನಾವೆಲ್ಲ ಆಟ ಆಡುವುದು. ಈಗ ಅದೆಲ್ಲ ತುಂಬ ಕಡಿಮೆ ಆಗಿದೆ. ಒಂದು ಮೇಯ್ನಾಗಿ ಮೊಬೈಲ್ ನೋಡಿಕೊಂಡು ಕೂತ್ಕೊಳ್ತಾರೆ, ಎಕ್ಸಸೈಸ್ ಕಮ್ಮಿ, ಜೊತೆಯಲ್ಲಿ ಈ ಥರ ಇದರಲ್ಲಿ ಫುಡ್ಡು ತರಿಸಿ ತಿನ್ನೋದು ಕೂಡ ತುಂಬ ಜಾಸ್ತಿ. ಅದು ನಾನು ಹೇಳಿದ್ರೆ ಪೂರ್ತಿ ಅವಾಯ್ಡ್ ಮಾಡಬೇಕಂತಲ್ಲ, ಟೇಸ್ಟಿಗಾಗಿ ಒಮ್ಮೊಮ್ಮೆ ಯೂಸ್ ಮಾಡ್ಬೋದು, ಅದು ರೆಗ್ಯುಲರ್ ಆಗಬಾರ್ದು. ನಮ್ಮ ಹೆಲ್ತಿ ಫುಡ್ ಹ್ಯಾಬಿಟ್ಗೆ ಬದಲು ಈ ಥರ ತಿನ್ನೋದು ಅಭ್ಯಾಸ ಆದರೆ ಮಾತ್ರ ಅದು ತೊಂದರೆವಾಗುತ್ತೆ. ಮೇನ್ ಆಗಿ ಕೆಲವೊಮ್ಮೆ ನೋಡಿ, ಇವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾವು ಮನೆಯಲ್ಲಿ ನಾರ್ಮಲ್ ಟ್ರೆಡಿಷನಲ್ ಫುಡ್ ಏನಿದೆ ಅದು ತಗೊಳ್ಬೇಕು, ಅದಕ್ಕೆ ಬದಲು ಈ ಬರ್ಗರ್ ತಿನ್ನೋದು ಅಥವಾ ಈ ಥರ ರೊಟ್ಟಿ ಜಾಮ್ ಹಾಕಿ ತಿಂದು ಹೋಗೋದು ಅದೆಲ್ಲ ಒಳ್ಳೆಯಲ್ಲ. ನಮ್ಮ ಟ್ರೆಡಿಷನಲ್ ಫುಡ್ ಏನಿದೆ ಅದು ಕರೆಕ್ಟಾಗಿ ತಗೊಂಡು ಒಮ್ಮೊಮ್ಮೆ ಟೇಸ್ಟಿಗಾಗಿ ಮಾತ್ರ ಈ ಥರ ಹೊಸ ಫುಡ್ಗಳು ತಗೊಳ್ಬೋದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಆಗಿದ್ದಾವೆ ಅಂತೇಳಿ, ಮುಖ್ಯವಾಗಿ ಎಸಿಡಿಟಿ ಈ ಥರದ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೂಡ ತುಂಬ ಬರ್ತವೆ ಈ ಫುಡ್ಡಿಗೆ ಸಂಬಂಧಪಟ್ಟಾಗಿ. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಬಹುದು ಅನ್ನುವಂಥದ್ದು? ಅದು ನಾನು ಹೇಳ್ತಾರೆ, ಕೆಲವರು ಪಿತ್ತ ಪ್ರಕೃತಿಯನ್ನು ಹೇಳ್ತಾರೆ, ಅವರಿಗೆ ಈ ಅಸಿಡಿಟಿ ಅಮ್ಲ ಪಿತ್ತ ಸ್ವಲ್ಪ ಜಾಸ್ತಿ ಇರ್ತವೆ, ಅವರಿಗೆ ಬ್ರೇಕ್ ದ ಮೀಲ್ನ ಹೇಳ್ತಾರೆ. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ಈವ್ನಿಂಗ್ ಆ ಥರ ಸಾಕಾಗಲ್ಲ, ಅದು ಕ್ವಾಂಟಿಟಿ ಕಡಿಮೆ ಮಾಡಿ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು, ಮತ್ತು ಹುಳಿ ಅಂಶ ಅವರು ಫುಡ್ಡಲ್ಲಿ ಕಡಿಮೆ ಮಾಡಬೇಕು. ಮತ್ತು ಈ ಅಮ್ಲಪಿತ್ತ ಬರುವುದು ಮೆರಿ ಫುಡ್ಡಿಂದ ಕೂಡ ಅಲ್ಲ, ಸ್ಟ್ರೆಸ್ಸು ಒಂದು ಮುಖ್ಯ ಕಾರಣ. ಈಗ ಎಲ್ಲ ಚಿಕ್ಕ ಮಕ್ಕಳಿಂದ ಏಜ್ ಆದವರಿಗೆ ಬರೀ ನೋಡುವಾಗ ಎಲ್ಲರಿಗೂ ಸ್ಟ್ರೆಸ್ಸು, ಈ ಸ್ಟ್ರೆಸ್ ಇದಕ್ಕೆ ಮುಖ್ಯ ಕಾರಣ. ಅದಕ್ಕೆ ಈ ಥರ ಯೋಗ ಪ್ರಾಣಾಯಾಮ ಎಕ್ಸಸೈಸ್ ಎಲ್ಲ ಮಾಡುವಾಗ ಅವರ ಒಂದು ಹೆಲ್ತಿ ಬಾಡಿ ಹೆಲ್ತಿ ಮೈಂಡ್ ಬರುವಾಗ ಈ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಅದರಿಂದ ಕೂಡ ಈ ಥರ ಕಾಯಿಲೆಗಳು ಕಮ್ಮಿ ಆಗುತ್ತೆ. ಅದು ಆಗಲಿಲ್ಲನ ಇದರ ಆಯುರ್ವೇದದಲ್ಲಿ ಕೂಡ ಇದಕ್ಕೆಲ್ಲ ತುಂಬ ಒಳ್ಳೆಯ ಔಷಧಗಳಿದೆ, ಅಥವಾ ಡಯಟ್ ಆ್ಯಂಡ್ ರೆಜಿಮೆಂಟ್ಸ್ ನಾವು ಹೇಳಿಕೊಟ್ರೆ ಅದು ಸರಿ ಮಾಡ್ಬೋದು. ಮಳೆಗಾಲದಲ್ಲಿ ಒಂದು ವಿಶೇಷ ಏನಂದರೆ ನಮ್ಮ ಸುತ್ತಲಿಡೀ ನೀರು ಇರ್ತದೆ, ಆದರೆ ಕುಡಿಯುವ ನೀರಿನಲ್ಲಿ ಈ ಬಿಸಿ ಮಾಡಿದ ನೀರು ಮಾತ್ರ ಕುಡಿಬೇಕು. ತಣ್ಣೀರನ್ನು ಕೂಡ ಈಗ ಬೇರೆ ಬೇರೆ ರೀತಿಯ ಫಿಲ್ಟರ್ಗಳೆಲ್ಲ ಇದ್ದಾವೆ, ಆ ಥರದ ಫಿಲ್ಟರ್ಗಳಲ್ಲಿ ಕೂಡ ಕುಡಿಬಹುದಾ? ಅದೇ ಒಳ್ಳೆ ಫಿಲ್ಟರ್ ಆದರೆ ನಾವು ಅದು ಕರೆಕ್ಟಾಗಿ ಫಿಲ್ಟರ್ ಚೇಂಜ್ ಮಾಡಬೇಕು. ಕೆಲವು ಅವರು ಕಂಪನಿ ಹೇಳ್ತಾರೆ 6 ಮಂತ್ಸಿಗೆ ಒಮ್ಮೆ ಚೇಂಜ್ ಮಾಡಬೇಕು, ಅದನ್ನು ಅದು ನೋಡಿ, ಇಲ್ಲ ನಾ ಹಳೆಯ ಫಿಲ್ಟ್ರ್ ಹಾಗೆಯೇ ಹಾಕಿ ನಾವು ಕುಡಿದ್ರೆ ಅದು ಹೇಳಲ್ಲ. ಬಟ್ ನಾನು ಹೇಳಿದರೆ ಸೇಫ್ ಅಂತಂದರೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿ ಆರದ ನೀರು ಕುಡಿದ್ರೆ ಅದು ಸೇಫ್. ಈ ಫಿಲ್ಟ್ರಿಂದ ಎಷ್ಟು ಫಿಲ್ಟರ್ ಆಗುತ್ತೆ ನಮಗೆ 100% ಗ್ಯಾರಂಟಿ ಇಲ್ಲ. ಅದಕ್ಕೆ ನಾವು ಬೆಸ್ಟ್ ಅಂದೇನಂತಂದರೆ ಇದು ಫಿಲ್ಟರ್ ನೀರು ಕೂಡ ಸ್ವಲ್ಪ ಕುದಿಸಿ ಕುಡಿಯೋದನ್ನೇ ಒಳ್ಳೆಯದು. ಕೆಲವು ಆರೋನ ಹೇಳ್ತಾರೆ ರಿವರ್ಸ್ ಆಸ್ಮೋಸಿಸ್, ಅದು ಆ್ಯಕ್ಚುಲಿ ಬಾಯ್ಲ್ ಮಾಡಲಿಕ್ಕಿಲ್ಲ, ಬಟ್ ಅದು ಒಳ್ಳೆ ಕಂಪನಿದು ಒಳ್ಳೆ ಮೆಷಿನ್ ಯೂಸ್ ಮಾಡಿದರೆ ಮತ್ತು ಕರೆಕ್ಟ್ ಟೈಮಲ್ಲಿ ಫಿಲ್ಟರ್ ಚೇಂಜ್ ಮಾಡಿದರೆ ನಮಗೆ ಯೂಸ್ ಮಾಡ್ಬೋದು, ಫಿಲ್ಟರ್ ನೀರನ್ನು ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ಈ ಥರದ ನೀರನ್ನು ಕುದಿಸುವಾಗ ಯಾವುದಾದ್ರೂ ಕೂಡ ಆಯುರ್ವೇದದ ಔಷಧಿಗಳನ್ನು ಹಾಕಿದ್ರೆ ಉಪಯೋಗ ಬರುವಂತದ್ದುಂಟ? ಹೌದೌದು, ತಾವು ಕರೆಕ್ಟ್ ಹೇಳಿದ್ರೆ ಅದು ಈ ತರ ಕೆಲವು ಸಾಂಬಾರ ಪದಾರ್ಥಗಳು ಆಗ್ಬೋದು, ಕೊತ್ತಂಬರಿ ಧನ್ಯ ಆಗ್ಬೋದು, ಇಲ್ಲನ ಕೆಲವರು ಪತಿಮುಖ ಅಂತ ಒಂದು ಕೇರಳದಲ್ಲಿ ಒಂದು ಚಕ್ಕೆ ತರ ಬರುತ್ತೆ ಅದು ಯೂಸ್ ಮಾಡ್ಬೋದು. ನಾವು ಮನೆಯಲ್ಲೇ ಇಲ್ಲನ ಸ್ವಲ್ಪ ಶುಂಡಿ ಹಾಕ್ಬೋದು, ಜೀರಿಗೆ ಬಿಳಿ ಜೀರಿಗೆ ಹಾಕ್ಬೋದು, ಸ್ವಲ್ಪ ಶತಾಹು ಏನೇನು ಸಿಗುತ್ತೆ ಅದು ಹಾಕ್ಬೋದು. ಕೇರಳದಲ್ಲಿ ಹೇಳುವಾಗ ಒಂದು ಕೆಂಪು ರೀತಿಯ ಒಂದು ನೀರು ಸಿಗುತ್ತದೆ, ಅದು ಏನದು? ಅದು ಪತಿಮುಖ ಅಂತ ಹೇಳ್ತಾರೆ. ಅದು ಆಯುರ್ವೇದ ಔಷಧ ಅದು. ಹೌದು, ಇದು ಮುಖ್ಯವಾಗಿ ಬರುವಂತಹ ಕಾಯಿಲೆಗಳ ಬಗ್ಗೆ ಆಯಿತು. ಮಳೆಗಾಲದಲ್ಲಿ ನೀವು ಹೇಳಿದ್ರಿ ಫುಡ್ ಅನ್ನ ಸ್ವಲ್ಪ ಇದು ಮಾಡಬೇಕು ಅಂತ ಹೇಳುವಂಥದ್ದು. ಮೊದಲಿಂದಲೂ ಕೂಡ ನಮ್ಮಲ್ಲಿ ಟ್ರೆಡಿಷನಲ್ ಆಗಿ ಫುಡ್ಗಳು ಮಳೆಗಾಲದಲ್ಲಿ ಒಂದು ಸ್ಪೆಷಲ್ ಆಗಿ ಈ ಟೈಮಲ್ಲಿ ಮಾಡುವಂಥ ಫುಡ್ಗಳೆಲ್ಲ ಇದ್ದಾವೆ, ಅವುಗಳನ್ನೆಲ್ಲ ಈಗ ಮಾಡಿ ತಿನ್ನುವಂಥದ್ದು. ಉದಾಹರಣೆಗೆ ಈ ಯಾವುದಾದ್ರೂ ಕೂಡ ಸೊಪ್ಪಿನ ಕೆಲವು ಐಟಮ್ಗಳು, ಅದರಲ್ಲಿ ಈಗ ಹೊಸ ಹೊಸ ಐಟಮ್ಗಳನ್ನು ಕೂಡ ಮಾಡ್ತಾರೆ, ಮೊದಲು ಮಾಡಿದ ಟ್ರೆಡಿಷನಲ್ ಅಲ್ಲದೆ ಮೊದಲು. ಮತ್ತೆ ಈ ಹಲಸಿನ ಇದನ್ನು ನಾವು ಮೊದಲೇ ಹಾಕಿದಂಥ ಐಟಮ್ ಹಲಸಿನ ಇದರಲ್ಲಿ ಹಾಕಿದ್ದನ್ನು ತಗೊಳ್ಳುವಂಥದ್ದು, ಇಂಥದ್ದೆಲ್ಲ ಮಳೆಗಾಲದಲ್ಲಿ ಈಗಲೂ ಕೂಡ ಅದನ್ನು ಮಾಡಿ ತಗೊಳ್ಳೋದು ಒಳ್ಳೆಯದಾ? ಹೇಗೆ? ಒಳ್ಳೆಯದನ್ನೇ, ಡೌಟೇ ಇಲ್ಲ. ಅದೆಲ್ಲ ನಮ್ಮದು ಟ್ರೆಡಿಷನಲ್, ಅದು ಒಂದು ಟ್ರೆಷರ್ ಆಫ್ ನಾಲೆಜ್, ಬಂಚ್ ಆಫ್ ನಾಲೆಜ್. ಹಳೆ ಕಾಲದಲ್ಲಿ ಅಜ್ಜಿ ಅಜ್ಜರಿಗೆಲ್ಲೇ ಇರ್ತದೆ, ಅದು ನಮಗೂ ಯೂಸ್ ಮಾಡ್ಬೋದು. ಅದೇನಿಲ್ಲ, ಯಾಕೆಂದರೆ ಅದರಲ್ಲಿ ಯಾವುದು ಆ ಪ್ರಕಾರ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ ಇಲ್ಲ, ಬೇರೆ ಕೆಮಿಕಲ್ಸ್ ಏನಿಲ್ಲ, ಟೇಸ್ಟಿಗಾಗಿ ಆ್ಯಡ್ ಮಾಡುವುದು ಯಾವುದು ಕೆಮಿಕಲ್ ಇಲ್ಲ. ಅದಕ್ಕೆ ಈ ಥರ ಟ್ರೆಡಿಷನಲ್ ಫುಡ್ಗಳೆಲ್ಲ ತಗೊಳ್ಬೋದು, ಒಳ್ಳೆಯದನ್ನೇ. ಅದು ನಮಗೆ ಒಂದೇ ನೋಡಬೇಕು, ಅದು ಈ ಥರ ನಮ್ಮದು ಕರೆಕ್ಟಾಗಿ ಡೈಜೆಸ್ಟ್ ಆಗೋ ಥರ ಯಾವುದು ಫ್ರೆಶ್ ಆಗಿ ಯೂಸ್ ಮಾಡಬೇಕು, ಬಿಸಿ ಮಾಡಿ ಯೂಸ್ ಮಾಡಬೇಕು, ಅಷ್ಟೇ. ಅದು ಬೇರೆ ಯೂಸ್ ಮಾಡುವುದು ಒಳ್ಳೆಯದನ್ನೇ, ಅದು ಟ್ರೆಡಿಷನಲ್ ಈ ಥರದೆಲ್ಲ ತಗೊಳ್ಬೋದು. ಈಗ ಫುಡ್ಡಿನ ಒಂದು ಯೋಚನೆ ಬರುವುದಿದ್ದರೆ, ನಾವು ಈಗ ತಗೊಳ್ಳುವಂಥ ಬೇರೆ ಬೇರೆ ರೀತಿಯ ತರಕಾರಿಗಳಿರ್ಬೋದು, ಬೇರೆ ಬೇರೆ ರೀತಿಯ ಇದನ್ನೆಲ್ಲ ನಾವು ಮಾಡ್ತೇವೆ, ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ಅದಕ್ಕೆ ಕೆಮಿಕಲ್ಗಳನ್ನೆಲ್ಲ ತುಂಬ ಬಳಸ್ತಾರೆ. ಇಂಥ ಸಂದರ್ಭದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಅದನ್ನು ಬಳಸುವಾಗ ಯೋಚನೆಗಳನ್ನು ಮಾಡಬೇಕಾ? ಅದು ಆದಷ್ಟು ನಾವು ಅದೇ ಈ ಟಿನ್ ಫುಡ್ ತುಂಬ ಟೈಮು ಆಲ್ರೆಡಿ ಅದು ಅದನ್ನ ಮೇಲೇ ಬರೆದಿರಬೇಕು, ಸೋಡಿಯಂ ಬೆನ್ಸೋಯೇಟ್ ಆ ಥರ ಪ್ರಿಸರ್ವೇಟಿವ್ ಹಾಕಿರುವ ಐಟಮ್ಸು ಆದಷ್ಟು ಅವಾಯ್ಡ್ ಮಾಡಿ. ಒಮ್ಮೊಮ್ಮೆ ಯಾವುದೋ ಒಂದ್ಸತಿ ಯೂಸ್ ಮಾಡೋದು ಪ್ರಾಬ್ಲಮ್ ಇಲ್ಲ. ಯಾವುದು ಈ ಥರ ಅದು ಆರ್ಟಿಫಿಷಿಯಲ್ ಫುಡ್ ಸ್ಟಫ್ಗಳು ರೆಗ್ಯುಲರ್ ಆಗಬಾರ್ದು ನಮ್ಮ. ಬಾಕಿ ಎಲ್ಲ ನಾವು ಟ್ರೆಡಿಷ್ನಲಿ ನಾವು ಮನೆಯಲ್ಲೇ ಇಡೋದು ಟ್ರೆಡಿಷನಲ್ ಫುಡ್ ತಗೊಳ್ಳಿ. ಒಮ್ಮೊಮ್ಮೆ ಮಾತ್ರ ಆದಷ್ಟು ಈ ಔಟ್ಸೈಡ್ ಫುಡ್ ಆಗಲಿ, ಬರೀ ಟೇಸ್ಟಿಗೆ ಪ್ರಿಫರೆನ್ಸ್ ಕೊಡುವುದು, ಈ ಥರ ಪ್ರಿಸರ್ವೇಟಿವ್ ಸೇರಿ ಇರುವುದರಿಂದ ಫುಡ್ಗಳು ಆಹಾರ ಪದಾರ್ಥಗಳು ಅವಾಯ್ಡ್ ಮಾಡುವುದನ್ನೇ ಒಳ್ಳೆಯದು. ಈಗ ಟೇಸ್ಟಿಗಾಗಿ ಟೇಸ್ಟ್ ಪೌಡರ್ ಅಂತ ಹೇಳಿ ಸಾಮಾನ್ಯವಾಗಿ ಅದು ಎಷ್ಟೆಷ್ಟೋ ಈಗ ಅದಕ್ಕೆ ಹಾಕ್ತಾರೆ, ಅದು ಏನಾದರೂ ಪ್ರಾಬ್ಲಮ್ಗಳನ್ನು ಕೊಡ್ಬೋದು. ಹೌದೌದು, ಅದೆಲ್ಲ ಯೂಸ್ ಮಾಡುವುದು ಈಗ ನೋಡಿ, ಹೋಟೆಲ್ ಹೋದರೆ ಮಾತ್ರ ಅಲ್ಲ, ನಾವು ಮನೆಯಲ್ಲಿ ಕೂಡ ತಂದು ಈ ಥರ ಪ್ರಿಸರ್ವೇಟಿವ್ಸು ಈ ಚೈನೀಸ್ ಸಾಲ್ಟ್ ಅಂತ ಹೇಳ್ತಾರೆ ಆ ಥರದೆಲ್ಲ ಹಾಕುವುದು ಒಳ್ಳೆಯಲ್ಲ. ಅದಕ್ಕೆಲ್ಲ ಒಂದು ಪ್ರಮಾಣ ಇದೆ, ಎಷ್ಟು ಮೈನ್ಯೂಟ್ ಗ್ರಾಮ್ಸು 0.5 ಗ್ರಾಮು ಆ ಥರ ಮಾತ್ರ ಯೂಸ್ ಮಾಡಬೇಕು. ಅದು ನಾವು ಮನೆಯಲ್ಲಿ ತಂದು ಜಾಸ್ತಿ ಒಂದು 1/2 ಸ್ಪೂನು 1 ಸ್ಪೂನು ಎಲ್ಲ ಹಾಕಿದರೆ ಬರೀ ಟೇಸ್ಟಿಗೋಸ್ಕರ ಆ ಥರ ಹಾಕಿದರೆ ಅದಕ್ಕೆ ದುರವ್ಯಾಪಕವಾಗಿ ಅದು ನಮ್ಮ ಬಾಡಿಯಲ್ಲಿ ಅದು ಬೇರೆ ಬೇರೆ ಕಾಯಿಲೆಗಳು ಬರಲಿಕ್ಕೆ ಕಾರಣ ಆಗುತ್ತೆ. ಈಗ ಮಳೆಗಾಲದಲ್ಲಿ ಯಾವುದಾದ್ರೂ ವಿಶೇಷವಾದ ಕಷಾಯಗಳನ್ನು ಮಾಡಿದರೆ ನಮಗೆ ಯಾವುದಾದ್ರೂ ಕಾಯಿಲೆಗಳು ಬಾರದ ಹಾಗೆ ತಡಿಬಹುದು ಅಂತ ಏನಾದ್ರು ಉಂಟ? ಖಂಡಿತ, ಈ ಸ್ಪೈಸಸ್ ನಮ್ಮ ಇಂಡಿಯನ್ ಸ್ಪೈಸಸ್ ಯೂಸ್ ಮಾಡಿದ್ರೆ ಇಮ್ಯುನಿಟಿ ಕೂಡ ಹೆಚ್ಚಾಗುತ್ತೆ, ನಮ್ಮದು ವೈರಲ್ ಲೋಡ್ ಕಮ್ಮಿ ಆಗುತ್ತೆ, ಮತ್ತೆ ಈ ತರ ಕೆಲವು ಪರ್ಟಿಕ್ಯುಲರ್ ಆಗಿ ತುಳಸಿ, ಅರಿಶಿನ, ನೆಲ್ಲಿಕಾಯಿ, ಇದಕ್ಕೆಲ್ಲ ಈ ವೈರಸ್ ನ ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ಶಕ್ತಿ ಇದೆ. ಕಷಾಯ ಮಾಡುವಾಗ ತುಂಬ ಜನ ಅಡ್ವೈಸ್ ಮಾಡುವಂಥದ್ದುಂಟು. ಈಗಿನ ಒಂದು ಮೀಡಿಯಾಗಳಲ್ಲಿ ಇರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಬ್ರಾಹ್ಮಿಯನ್ನು ಹಾಕ್ಕೊಳ್ಳಿ, ನೀವು ಒಂದೇ ಬೇರೆಯೊಂದು ಇದನ್ನು ಹಾಕ್ಕೊಳ್ಳಿ, ಇದನ್ನು ಹಾಕಿ ಇದು ಭಾರಿ ಒಳ್ಳೆಯದು, ಇದು ಭಾರಿ ಒಳ್ಳೆಯದು ಅಂತ. ಈ ಥರ ಕಷಾಯಗಳನ್ನು ಮಾಡುವಾಗ ಎಲ್ಲವನ್ನು ಹಾಕಿ ಮಾಡುವಂಥ ಒಂದು ಪ್ರವೃತ್ತಿಗಳು ಬರ್ತವೆ. ಇದಕ್ಕೇನಾದರೂ ಕೂಡ ಈ ಥರದ್ದೇ ಹಾಕಬೇಕು ಅಂತ ಏನಾದರೂ? ಆದರೆ ಇಲ್ಲ, ಈ ಯೂಶಲಿ ಏನು ಅಂದರೆ ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಅಂತ ಹೇಳ್ತಾರೆ. ಹುಳಿ ರಸ ಇರುವುದು ಜೊತೆಯಲ್ಲಿ ಸ್ವೀಟ್ ಟೈಪ್ ಯೂಸ್ ಮಾಡುವುದು ಒಳ್ಳೆಯಲ್ಲ. ಯೂಶಲಿ ಕರ್ಡ್ ಜೊತೆ ಫಿಶ್ ಯೂಸ್ ಮಾಡುವುದು ಒಂದು ವಿರುದ್ಧ ಆಹಾರ. ಅದೆಲ್ಲ ದುರವ್ಯಾಪಕವಾಗಿ ಸ್ಕಿನ್ ಡಿಸೀಸ್ಗೆ, ಅಲರ್ಜಿಗೆ ಎಲ್ಲ ಕಾರಣ ಆಗುತ್ತೆ. ಆದರೆ ವಿರುದ್ಧ ಆಹಾರ ಅವಾಯ್ಡ್ ಮಾಡಿ. ಜೇನುತುಪ್ಪ ಕೂಡ ಬಿಸಿ ಮಾಡಿ ತುಂಬ ಬಿಸಿಯಾಗಿ ಜೇನುತುಪ್ಪ ತಗೊಳ್ಳೋದು ಒಳ್ಳೆಯದಲ್ಲ. ಮತ್ತು ಈ ಥರ ತುಂಬ ಇದೆ. ನಾವು ಎಣ್ಣೆ ಡಿಫ್ರೆಂಟ್ ವೆರೈಟಿ ಎಣ್ಣೆ ಮಿಕ್ಸ್ ಮಾಡಿ ಯೂಸ್ ಮಾಡೋದು ಯೂಶಲಿ ವಿರುದ್ಧ ಅಂತ ಹೇಳ್ತಾರೆ. ಆ ಥರದೆಲ್ಲ ಅವಾಯ್ಡ್ ಮಾಡಿ ಬಾಕಿ ನಾವು ಟ್ರೆಡಿಷನಲ್ ಆಗಿ ಹೆಲ್ತಿಯಾಗಿ ಮನೆಯಲ್ಲಿ ಮಾಡೋದು ಯಾವುದು ತಗೊಳ್ಬೋದು, ಅಡ್ಡಿ ಇಲ್ಲ. ಇದರ ಜೊತೆಗೆ ಈ ಅಲರ್ಜಿಕ್ ಡಿಸೀಸ್ ಕೂಡ ಕೆಲವು ಇರ್ತವೆ. ಸ್ಕಿನ್ ಡಿಸೀಸ್ ಇರ್ಬೋದು ಮಳೆಗಾಲದಲ್ಲಿ, ಅಥವಾ ನೀರಿನಿಂದಾಗಿ ತುಂಬ ಜನ ಹೇಳ್ತಾರೆ ಈ ಎರಡು ಮೂರು ಬೆರಳು ಕಾಲಿನ ಬೆರಳಿನ ನಡುವೆ ಹುಳ ತಿಂತದೆ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ಏನು ಪರಿಹಾರಗಳಿದೆ? ಅದು ನಾವು ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟು ಫುಲ್ ಕವರ್ ಆಗುವ ಟೈಪ್ ಶೂಸ್ ಯೂಸ್ ಮಾಡಬೇಕು. ಹೊರಗಡೆ ನೀರಲ್ಲೆಲ್ಲ ತುಂಬ ಈ ಕೆಟ್ಟ ನೀರಲ್ಲೆಲ್ಲ ನಾವು ವಾಕ್ ಮಾಡಿ ಬಂದರೆ ಮನೆ ಬಂದ ತಕ್ಷಣ ಸ್ವಲ್ಪ ಬಿಸಿ ಉಪ್ಪು ನೀರು ಮಾಡಿ ಅದರಲ್ಲಿ ಒಂದು 10 ನಿಮಿಷ ಕಾಲಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ, ಏನಾದರೆ ಈ ಆಯಿಲ್ಗಳು ತೆಂಗಿನೆಣ್ಣೆ ಆದ್ರೂ ಸಾಕು, ಇಲ್ಲ ಮೆಡಿಕೇಟೆಡ್ ಏನಾದರೂ ಆಯಿಲ್ಗಳಿದೆ ನಮ್ಮಲ್ಲಿ, ಆಯಿಂಟ್ಮೆಂಟ್ಗಳು ಇದೆ, ಆ ಥರ ಏನಾದರೆ ಹಚ್ಚಿ ಡ್ರೈ ಮಾಡಿ ಬಿಡಬೇಕು. ಡಯಾಬಿಟಿಸ್ ಇರುವವರಿಗೆ ಡಯಾಬಿಟಿಕ್ ನ್ಯೂರೋಪದಿ ಅಂತ ಹೇಳ್ತಾರೆ, ಅವರಿಗೆ ಸೆನ್ಸೇಷನ್ ಕಮ್ಮಿ ಇರುತ್ತೆ. ಎಲ್ಲಿಯಾದರೆ ಮೂಳೆ ಆಣಿ ಇದು ಕೊಂಡು ಏನಾದರೆ ವೂಂಡಾದರೆ ಇನ್ಫೆಕ್ಷನ್ ಬರಲಿಕ್ಕೆ, ಮತ್ತು ನಾನ್ ಹೀಲಿಂಗ್ ಅಲ್ಸರ್ ಬರಲಿಕ್ಕೆ ಡಯಾಬೆಟಿಕ್ ಫುಟ್ ಅಂತ ಹೇಳ್ತಾರೆ, ಅದು ತುಂಬ ಚಾನ್ಸ್ ಜಾಸ್ತಿ ಇದೆ. ಅವರು ಸ್ಪೆಷಲಾಗಿ ಬಂದು ದಿನ ಮಾರ್ನಿಂಗ್ ಮತ್ತು ಈವನಿಂಗ್ ಎರಡು ಸದಿ, ಮೇಯ್ನಾಗಿ ಈವನಿಂಗ್ ಮಲಗೋದಕ್ಕೆ ಮುಂಚೆ ಕಾಲು ಚೆನ್ನಾಗಿ ಉಪ್ಪು ನೀರಲ್ಲಿ ವಾಶ್ ಮಾಡಿ ಡ್ರೈ ಮಾಡಿ ಮಲಗಬೇಕು. ಮತ್ತು ಇನ್ನೊಂದು ಇಲ್ಲಿ ಸ್ವಲ್ಪ ಜಾಸ್ತಿ ಆಗುವಂಥ ಕಾಯಿಲೆ ಕಾಲು ನೋವು ಅಥವಾ ಈ ಮಳೆಗಾಲ ಚಳಿಗಾಲದ ಸಂದರ್ಭದಲ್ಲಿ ಮಳೆಗಾಲ ಚಳಿಗಾಲ ಈ ಆರ್ಥರೈಟಿಸ್ ಆಗಿರ್ಬೋದು, ಈ ಥರ ಕಾಲು ನೋವಿಗೆ ಏನು ವ್ಯವಸ್ಥೆ? ಅದು ಈ ಶೀತಕಾಲ ಅಥವಾ ಮಳೆಗಾಲ ತುಂಬ ವಾತ ರೊಮ್ಯಾಟಿಕ್ ಕಂಪ್ಲೈಂಟ್ ಇರುವವರಿಗೆ ಅದು ಜಾಸ್ತಿ ಆಗುತ್ತೆ, ಜಾಯಿಂಟ್ ಪೇಯ್ನು. ಈ ಥರಕ್ಕೆಲ್ಲ ನಮ್ಮಲ್ಲಿ ಒಳ್ಳೆ ಒಳ್ಳೆ ಔಷಧಗಳು, ಆಯಿಲ್ ಅಪ್ಲಿಕೇಶನ್ಸ್, ನಾವು ಕೊಟ್ಟಂ ಚುಕ್ಕಾದಿ ತೈಲ ಅಂತೆಲ್ಲ ಹೇಳ್ತಾರೆ, ಮಹಾನಾರಾಯಣ ತೈಲ, ಕೊಟ್ಟಂ ಚುಕ್ಕಾದಿ ತೈಲ, ಧನ್ವಂತರ ತೈಲ, ಅದು ಒಬ್ಬೊಬ್ಬರಿಗೆ ನೋಡಿ ತಜ್ಞರು ಯಾವುದು ಎಣ್ಣೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ನೋಡಿಬಿಟ್ಟು ನಾವು ಕೊಡೋ ಥರ ಔಷಧ, ಒಳಗಡೆ ಕೊಡೋ ಥರ ಔಷಧಗಳು ಇದೆ, ಹೊರಗಡೆ ಹಚ್ಚುವ ಥರ ಔಷಧಗಳು ಇದೆ. ಅದು ಈ ಸಮಯದಲ್ಲಿ ಸ್ವಲ್ಪ ಚೆನ್ನಾಗಿ ಒಳ್ಳೆಯದು. ಹೌದು, ಸ್ಕಿನ್ ಕೂಡ ನಾವು ಹೇಳಿದ ಥರ ಸ್ಕಿನ್ ಡಿಸೀಸ್ ಏನಾದರೂ ಇದೆಯಾ ನೋಡಬೇಕು. ಮತ್ತು ಈ ಥರ ಪರ್ಟಿಕ್ಯುಲರ್ ಆಗಿ ನಮ್ಮದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವ ಥರ ಒಂದು ಡಯಟ್ ಆ್ಯಂಡ್ ರೆಜಿಮೆನ್ ಇರಬೇಕು. ಒಟ್ಟಾರೆಗೆ ಹೇಳಿದ್ರಿ, ಈ ಮಳೆಗಾಲದಲ್ಲಿ ನಮ್ಮನ್ನು ನಾವು ಸರಿಯಾಗಿ ಒಂದು ಸ್ವಸ್ಥವಾಗಿ ಇಡಲಿಕ್ಕೆ ಏನು ಮಾಡಬೇಕು? ಅದೇ, ನಾವೇ ನಮ್ಮ ಡಾಕ್ಟ್ರು. ನಿಮಗೆ ಜಾಸ್ತಿ ಇದ್ದರೆ ಮಾತ್ರ ಡಾಕ್ಟರ್ ಹತ್ರ ಹೋದರೆ ಸಾಕು. ನಾವೇ ಈ ಥರ ಒಳ್ಳೆ ಹೆಲ್ತಿ ಆಹಾರ, ಒಳ್ಳೆ ಹೆಲ್ತಿ ವಿಹಾರ, ಮತ್ತು ಯೋಗ, ಪ್ರಾಣಾಯಾಮ ಈ ಥರ ಎಲ್ಲ ಮಾಡಿದರೆ ಮೈಂಡ್, ಬಾಡಿ ಆ್ಯಂಡ್ ಅದು ಹೆಲ್ತಿಗೆ ತುಂಬ ಮುಖ್ಯ. ಮೈಂಡು ಕೂಡ ಇಂಪಾರ್ಟೆಂಟ್, ಸ್ಟ್ರೆಸ್ ಫ್ರೀಯಾಗಿ ನಾವು ಇದು ಮಾಡಬೇಕು. ಒಳ್ಳೆಯದು ಡಾಕ್ಟರ್ ಶಂಕರನ್ ನಂಬುದಿರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಮಳೆಗಾಲದ ಕಾಯಿಲೆಗಳ ಕುರಿತು ಮಂಗಳೂರಿನ ಕೋಟೆಕಲ್ ಆರ್ಯ ವೈದ್ಯಶಾಲೆಯ ಡಾಕ್ಟರ್ ಶಂಕರನ್ ನಂಬೋದರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ, ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ, ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆ ಯಾವಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 28,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000-18,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000 26,000-35,000 ರೂಪಾಯಿಗಳು, ಎರಡನೇ ವರ್ಗ 1,000 24,000-30,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350-5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500-4,100 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,450-4,250 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,200-2,450 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,500-5,000 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,400-5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,600-5,400 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 19,000-30,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,000-65,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000-14,200 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,000-5,000 ರೂಪಾಯಿಗಳು, ಕದಳಿ ಬಾಳೆ ಕ್ವಿಂಟಾಲಿಗೆ 6,000-7,000 ರೂಪಾಯಿಗಳು, ಗಾಳಿಬಾಳೆ ಕ್ವಿಂಟಾಲಿಗೆ 5,000-6,000 ರೂಪಾಯಿಗಳು, ನೇಂದ್ರ ಬಾಳೆ ಕ್ವಿಂಟಾಲಿಗೆ 6,500-7,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಕೇಳುಗರೆ, ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ, ಆರ್ಎನ್ ಜಯಗೋಪಾಲ್ ಅವರು ಬರೆದಿರುವ ಭಕ್ತಿಗೀತೆಯೊಂದನ್ನು ಕೇಳೋಣ. ಅಷ್ಟಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ ಅಷ್ಟಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ ಶಿಷ್ಟರಕ್ಷಕನೇ ದುಷ್ಟ ಶಿಕ್ಷಕನೆ ಅಭೀಷ್ಟ ನೀಡೆಂದು ನಾ ಬೇಡುವೆ ಅಷ್ಟಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ ಶಿಷ್ಟರಕ್ಷಕನೆ ದುಷ್ಟ ಶಿಕ್ಷಕನೆ ಅಭೀಷ್ಟ ನೀಡೆಂದು ನಾ ಬೇಡುವೆ ಅಷ್ಟಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ ನವರಾತ್ರಿಯಲ್ಲಿ ವಿವಿಧ ಪೂಜೆಯ ಸ್ವೀಕರಿಸುವನೇ ಸಿದ್ಧಿ ಗಣಪತಿ. ನವರಾತ್ರಿಯಲ್ಲಿ ವಿವಿಧ ಪೂಜೆಯ ಸ್ವೀಕರಿಸುವನೇ ಸಿದ್ಧಿ ಗಣಪತಿ. ಕಾರ್ಯಾರಂಭದೆ ಭಕ್ತರು ನೀಡು ಪೂಜೆಯ ಪಡೆವ ಪ್ರಸನ್ನ ಗಣಪತಿ. ಕಾರ್ಯಾರಂಭದೆ ಭಕ್ತರು ನೀಡು ಪೂಜೆಯ ಪಡೆವ ಪ್ರಸನ್ನ ಗಣಪತಿ. ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ.